ಕೇಳುಗರೆಲ್ಲರಿಗೂ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಆಧುನಿಕತೆಯಿಂದ ಸೃಷ್ಟಿಯಾಗಿರುವ ಸಮಸ್ಯೆಗಳು ಈ ಕುರಿತು ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ಡಾ ಜಿಎಂ ದೇವಗಿರಿ ಅವರೊಂದಿಗೆ ಸಂದರ್ಶನ. ರೈತ ಬಂಧವರೇ, ಕೇಳುಗರೆ, ಆಧುನಿಕತೆ ಹೆಚ್ಚಾದಂತೆಲ್ಲ ಅನಾನುಕೂಲಗಳು ಅಧಿಕವಾಗ್ತವಂತ ಅನ್ಕೊಂಡು ಕೆಲವೊಬ್ರು ಬಹಳ ಸೂಕ್ಷ್ಮವಾಗಿ ಮಾತಾಡೋದಿದೆ. ಕೆಲವೊಬ್ಬರಿಗೆ ಇದು ವಿಚಿತ್ರ ಅನಿಸಬಹುದು. ನಾವು ಇವತ್ತು ಏನೆಲ್ಲ ಸುಧಾರಣೆಗಳನ್ನ ಕಂಡಿದ್ರು ಸಮಸ್ಯೆಗಳಿಗೆ ಕೊರತೆ ಇಲ್ಲ, ತೊಂದರೆಗಳು ತಪ್ತಾ ಇಲ್ಲ. ಹೊಸ ಸಮಸ್ಯೆಗಳು ಹುಟ್ಟುಕೊಳ್ತದವೆ, ಅನಾನುಕೂಲಗಳನ್ನು ನಾವು ಎದುರಿಸ್ತದೆ. ಕೃಷಿಯಲ್ಲಂತೂ ಈ ವಿಚಾರ ಹೊರತಾಗಿ ಕಾಣೋದಿಲ್ಲ. ಕೃಷಿಯಲ್ಲಿ ಇವತ್ತು ಹೊಸ ತಳಿಗಳು ಕಂಡುಬಂದವು, ಆಧುನಿಕ ತಂತ್ರಜ್ಞಾನಗಳನ್ನ ರೈತರು ಬಳಸ್ತಿದ್ದಾರೆ. ಆದರೂ ಸಾಲಗಾರರು ಕಡಿಮೆ ಆಗಲಿಲ್ಲ, ಸಾಲದ ಪ್ರಮಾಣನೂ ತಗ್ಗಿಲ್ಲ. ಎಷ್ಟೋ ಜನ ಇನ್ನೂ ಕೊರಗ್ತಿದ್ದಾರೆ, ಇನ್ನೂ ಸಮಸ್ಯೆಯನ್ನ ಹೆಚ್ಚೆಚ್ಚು ಮಾಡಿಕೊಳ್ತಿದ್ದಾರೆ, ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ನಾವು ನಿಸರ್ಗದಿಂದ ದೂರ ಆಗ್ತಿರೋದು, ಪರಿಸರ ಪ್ರಿಯ ತತ್ವಗಳನ್ನ ಪಾಲಿಸ್ತಲೇ ಹೆಚ್ಚೆಚ್ಚು ಆಧುನಿಕ ಕ್ರಮಗಳನ್ನ ಅಪ್ಪಿಕೊಳ್ತಾ ಇರೋದು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿರುವ ಅರಣ್ಯ ಮಹಾವಿದ್ಯಾಲಯದಲ್ಲಿ ಅರಣ್ಯ ಸಂಪನ್ಮೂಲ ನಿರ್ವಹಣಾ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿರುವ ಡಾಕ್ಟರ್ ಜಿಎಂ ದೇವಗಿರಿ ಅವರು ಕೆಲವು ಅಂಶಗಳನ್ನ ವ್ಯಕ್ತಪಡಿಸಿದ್ದಾರೆ, ಪ್ರಸ್ತಾಪ ಮಾಡುತ್ತಿದ್ದಾರೆ. ಇವತ್ತು ಕೃಷಿಯಲ್ಲೂ ಸಹ ಮಾಲಿನ್ಯ ಸಮಸ್ಯೆಗಳು ಎದುರಾಗ್ತದವೆ. ಎಷ್ಟೋ ಜನಗಳಿಗೆ ಅದು ಗೊತ್ತಾಗ್ಲಿಕ್ಕಿಲ್ಲ. ಯಾವಾಗೋ ಅರಿವಾಗಿ ಮತ್ತೆ ನಮ್ಮ ಹಿಂದಿನ ತತ್ವಗಳನ್ನ ಹುಡುಕ್ಲಿಕ್ಕೆ ಹೋಗ್ತಕ್ಕಂತ ಆಲೋಚನೆಗಳು ಶುರುವಾಗಿದ್ದಾವೆ. ಅಲ್ಲಲ್ಲಿ ದೇವಗಿರಿಯವರೇ ಹೇಳಿ, ತಮ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡಿ. ಇವತ್ತಿನ ಸಮಾಜ ಮತ್ತು ಕೃಷಿ ಹೇಗೆ ಸಾಗಿದೆ, ಏನೇನು ಅನಾನುಕೂಲಗಳನ್ನು ನಾವು ಕಾಣ್ತಾ ಇದೀವಿ, ಅದರಲ್ಲೂ ವಿಶೇಷವಾಗಿ ಪರಿಸರದ ಮಾಲಿನ್ಯ ದೃಷ್ಟಿಯಲ್ಲಿ ಇವತ್ತು ಆಗುತ್ತಿರುವ ಸಮಸ್ಯೆಗಳು ಸನ್ನಿವೇಶಗಳು ಏನೇನು? ನಮಸ್ಕಾರ. ರೈತ ಬಾಂಧವರೇ, ತಮಗೆಲ್ಲ ಗೊತ್ತಿರಬಹುದು, ಒಂದು ಅಥವಾ ಎರಡು ದಶಕಗಳಿಂದ ಅದು ಮುಖ್ಯವಾಗಿ ಈಗಿನ ಒಂದು ನಾಲ್ಕೈದು ವರ್ಷದಲ್ಲಿ ನಾವು ಎಲ್ಲರೂ ಕೇಳಿಬರ್ತಕ್ಕಂಥ ಮಾತಾಡ್ತಕ್ಕಂಥ ಒಂದು ವಿಷಯ ಅಂದ್ರೆ ಕ್ಲೈಮೇಟ್ ಚೇಂಜ್ ಅಂಡ್ ಗ್ಲೋಬಲ್ ವಾರ್ಮಿಂಗ್ ಅಂತ, ಹವಾಮಾನ ವೈಪರೀತ್ಯತೆ ಮತ್ತು ಬದಲಾವಣೆ. ಈಗೆಲ್ಲ ನಾವು ಹೇಳ್ತಾ ಇದೀವಿ, ಮಳೆಯ ಪ್ರಮಾಣ ಕೆಲವೊಂದ್ ಕಡೆ ತಗ್ತಾ ಇದೆ, ಕೆಲವೊಂದ್ ಕಡೆ ಅತಿವೃಷ್ಟಿ ಆಗ್ತಾ ಇದೆ, ಭೂಮಿ ಬರಡ್ ಆಗ್ತಾ ಇದೆ. ಈ ಹವಾಮಾನ ಬದಲಾವಣೆಗೆ ಮುಖ್ಯವಾದಂತ ಕಾರಣವನ್ನ ಹುಡುಕೋತಾ ಹೋದ್ರೆ ಅದಕ್ಕೆ ಕಂಡು ಬರ್ತಕ್ಕಂತಹದ್ದು ಈ ಒಂದು ಇಂಗಾಲದ ಡೈಆಕ್ಸೈಡಿನ ಪ್ರಮಾಣ ಪರಿಸರದಲ್ಲಿ ಜಾಸ್ತಿ ಆಗಿದೆ. ಇದರಿಂದಾಗಿ ಈ ಹಸಿರು ಮನೆ ಪರಿಣಾಮ ಅಂತ ನಾವೇನ್ ಹೇಳ್ತೀವಿ, ಒಂದು ದಶಕದ ನಂತರ ಅದು ಬಹಳ ಅತಿಯಷ್ಟಾಗ್ತಾ ಇದೆ. ವಿಜ್ಞಾನಿಗಳ ಒಂದು ಸಂಶೋಧನೆ ಪ್ರಕಾರ ಸುಮಾರು 1990ರಲ್ಲಿ 325 PPM ಇದ್ದಂತ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ಈಗ ಸುಮಾರು 425 PPM ನಷ್ಟು ಆಗಿದೆ. ಮತ್ ಹಾಗೇನೆ ಈಗ 2050ಗೆ ಅಂದ್ರೆ 2050 ಅಷ್ಟೊತ್ತಿಗೆ ಅದರ ಪ್ರಮಾಣ ಸುಮಾರು 525ಕ್ಕೂ ಜಾಸ್ತಿ ಆಗ್ತಕ್ಕಂತ ಒಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಪರಿಸರದಲ್ಲಿ ಹೆಚ್ಚಳ ಆಗ್ತಕ್ಕಂತ ಒಂದು ಮುಖ್ಯವಾದಂತ ಪರಿಣಾಮ ಏನಂದ್ರೆ ಭೂಮಿ ಮೇಲ್ಮೈ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. 1990ರಿಂದ ಇಲ್ಲಿವರೆಗೆ 1.5-2 ಡಿಗ್ರಿಯಷ್ಟು ಸರಾಸರಿ ಉಷ್ಣಾಂಶದ ಪ್ರಮಾಣ ಹೆಚ್ಚಾಗಿದೆ. ಈ ಉಷ್ಣಾಂಶದ ಪ್ರಮಾಣ ಹೆಚ್ಚಾಗೋದ್ರಿಂದ ಎಲ್ಲದರ ಮೇಲೇನೂ ಪರಿಣಾಮ ಬೀರುತ್ತದೆ. ಮಳೆ ಪರಿಣಾಮ ಬೀರುತ್ತದೆ, ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಮೇಲೆ ಪರಿಣಾಮ ಬೀರುತ್ತದೆ. ನಮ್ಗೆನೆ ಅಂದ್ರೆ ಮನುಷ್ಯ ವಾಸವಾಗ್ತಕ್ಕಂತ ಒಂದು ಏನು ಇದು ಇದೆ ಅದ್ರ ಮೇಲೆ ಪರಿಣಾಮ ಬೀರುತ್ತದೆ. ನೀವು ನೋಡಿರಬಹುದು, 2 ವರ್ಷದಿಂದ ಕೊಡಗಿನಲ್ಲಿ ಪೊನ್ನಂಪೇಟೆಯಲ್ಲಿ ಸರಾಸರಿ ವಾರ್ಷಿಕ ಮಳೆ 2500 mm ಇದ್ದಂತಹದ್ದು 3500 mm ಅಷ್ಟ ಆಗಿದೆ. ಕೊಡಗಿನಲ್ಲಿ ಕೆಲವು ಏರಿಯಾದಲ್ಲಿ ಅತಿವೃಷ್ಟಿ ಆಗಿದೆ. ಹಾಗೇನೆ ಫ್ಲಡ್, ಲ್ಯಾಂಡ್ ಸ್ಲೈಡ್ಸ್ ನೀವೆಲ್ಲ ನೋಡಿರಬಹುದು. ಇದು ಇರಾಟಿಕ್ ರೈನ್ಫಾಲ್ ಪ್ಯಾಟರ್ನ್ ಅಂತ ನಾವೇನ್ ಹೇಳ್ತೀವಿ. ಇದು ಮುಖ್ಯವಾದಂತ ಹವಾಮಾನ ವೈಪರೀತ್ಯದ ಬದಲಾವಣೆಯ ಒಂದು ಇಂಪ್ಯಾಕ್ಟ್ ಅಂತ ನಾವು ಹೇಳ್ಬೋದು. ಯಾಕೆ ಈ ಒಂದು ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ಪರಿಸರದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ, ನಮ್ಮ ಜೀವನದ ಶೈಲಿಗಳು, ಕೃಷಿ ಚಟುವಟಿಕೆಗಳನ್ನ ಯಾವ ರೀತಿ ನಾವು ಮಾಡ್ತಾ ಇದೀವಿ ಅದರ ಮೇಲೆ ಅದು ಹೋಗ್ತಾ ಇದೆ. ಅದಕ್ಕೆ ಹಲವಾರು ಕಾರಣಗಳಿದೆ. ಇಂಡಸ್ಟ್ರಿಯಲೈಸೇಷನ್ ಇರಬಹುದು, ಆಟೋಮೊಬೈಲ್ ಇಂಡಸ್ಟ್ರಿ ಇರಬಹುದು, ಸಾಕಷ್ಟು ಇದೆ. ಹಾಗೇನೆ ಈಗ ನಮ್ಮ ಕೃಷಿ ಚಟುವಟಿಕೆ ಏನು ನಾವು ಹೇಳ್ತಾ ಇದೀವಿ, ಇದರಿಂದನೂ ಕೂಡ ಈ ಒಂದು ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ, ಅನಿಲ ಸೂಸುವಿಕೆ ಅಂತ ಏನ್ ಹೇಳ್ತೀವಿ, ಅದು ಪರಿಸರದಲ್ಲಿ ಆಗ್ತಾ ಇದೆ. ತಮಗೆಲ್ಲ ಗೊತ್ತಿರಬಹುದು, ಕೊಡಗಿನ ಕಾಫಿ ಅಗ್ರೋಫಾರೆಸ್ಟ್ರಿ ಕೃಷಿ ಅರಣ್ಯ ಪದ್ಧತಿ ಅಂತ ನಾವು ಹೇಳ್ತೀವಿ. ಇದು ಜಗತ್ತಿನಲ್ಲೇ ಅತಿ ವಿಶಿಷ್ಟವಾದಂತಹ ಒಂದು ಪದ್ಧತಿ. ಇಲ್ಲಿ ನಾವು ಇಳುವರಿಯನ್ನ ಪಡೆಯೋದ್ರ ಜೊತೆಗೆ ಜೀವ ವೈವಿಧ್ಯತೆಯನ್ನು ನಾವು ಕಾಪಾಡಿಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಇದೊಂದು ಬಹಳ ವಿಶಿಷ್ಟವಾದಂತಹ ಪದ್ಧತಿ. ಕೃಷಿ ಅರಣ್ಯ ಪದ್ಧತಿಯ ಬಗ್ಗೆ ನಾನು ಒಂದೆರಡು ವಿಷಯಗಳನ್ನ ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ತಮಗೆಲ್ಲ ಗೊತ್ತಿರಬಹುದು, ನಮ್ಮ ಒಂದು ಅರಣ್ಯ ಮಹಾವಿದ್ಯಾಲಯದ ಸಂಶೋಧನೆ ಮತ್ತು ಇಲ್ಲಿಯ ಒಂದು ಸ್ಟಡಿ ಪ್ರಕಾರ ಕಾಫಿ ಅರಣ್ಯ ತೋಟಗಳಲ್ಲಿ ಸುಮಾರು 350 ಜಾತಿಯ ಸಸ್ಯಮರಗಳಿವೆ. ಇದು ಕಾಡಿನ ಒಂದು ಇದಕ್ಕಿಂತನೂ ಬೇರೆ ಬೇರೆ ಸಸ್ಯ ಪ್ರಭೇದಗಳಿದೆ. ಹಾಗೆ ಬೇರೆ ಜೀವಜಂತುಗಳು, ಮ್ಯಾಮಲ್ಸ್ ಮತ್ತೆ ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ ಇಲ್ಲಿ ಜಾಸ್ತಿ ಇದೆ. ಇದು ಒಂದು ಜೀವ ವೈವಿಧ್ಯತೆಯ ತಾಣ ಅಂತ ನಾವು ಹೇಳಬಹುದು. ಇನ್ನೊಂದು ಸಸ್ಯಗಳಿರ್ತವೋ, ಗಿಡಮರಗಳಿರ್ತವೆ, ಇವು ಇಂಗಾಲದ ಡೈಆಕ್ಸೈಡ್ ಅನ್ನ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಳ್ಳುತ್ತ ದ್ಯುತಿ ಸಂಶ್ಲೇಷಣೆಯ ಪ್ರಾಸೆಸ್ ಅಲ್ಲಿ ಹೀರಿಕೊಳ್ಳತಕ್ಕಂತ ಶಕ್ತಿ ಈ ಸಸ್ಯಗಳಿಗಿದೆ. ಸೊ ಈ ನಮ್ಮ ಕಾಫಿ ತೋಟಗಳು ಈ ಒಂದು ಅಂದ್ರೆ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಆಕ್ಟಿವಿಟಿ ಅಂತ ಹೇಳ್ತೀವಿ, ಅದನ್ನು ಕೂಡ ನಮ್ಮ ಈ ಕೃಷಿ ಅರಣ್ಯ ಕಾಫಿ ತೋಟಗಳು ಇವು ಮಾಡ್ತಾ ಇದಾವೆ. ನಮ್ಮ ಸಂಶೋಧನೆಯ ಪ್ರಕಾರ ಕಾಫಿ ಅರೇಬಿಕಾ ಮತ್ತೆ ಕಾಫಿ ರೋಬಸ್ಟಾ ನೇಟಿವ್ ಇರತಕ್ಕಂತ, ಅಂದ್ರೆ 80% ನೇಟಿವ್ ಜಾತಿಯ ಮರಗಳಿರತಕ್ಕಂತ ತೋಟಗಳಲ್ಲಿ ಪ್ರತಿ ಹೆಕ್ಟೇರ್ಗೆ 280-300 ಟನ್ನಷ್ಟು ಕಾರ್ಬನ್ ಡೈಆಕ್ಸೈಡ್ ಸಿಕ್ವೆಸ್ಟರ್ ಆಗ್ತಾ ಇದೆ. ಅದಕ್ಕೆ ಹೊಂದಿಕೊಂಡತಕ್ಕಂತ ಕಾಡು ಪ್ರದೇಶದಲ್ಲಿ ಅದಕ್ಕಿಂತ ಕಡಿಮೆ ಇದೆ. ನಮ್ಮ ಸಂಶೋಧನೆ ಪ್ರಕಾರ 240-250 ಟನ್ನಷ್ಟು ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಕೆಪಾಸಿಟಿ ಕಾಡುಗಳಲ್ಲಿದೆ. ಅಂದ್ರೆ ಅದರ ಅರ್ಥ ಈಗೇನು ಕೃಷಿ ಅರಣ್ಯ ಪದ್ಧತಿ ಇದೆ, ಇದು ಪರಿಸರಕ್ಕೆ ಪೂರಕವಾದಂತ ಒಂದು ಪದ್ಧತಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಏನಾಗ್ತಾ ಇದೆ ಅಂದ್ರೆ ಕಾಫಿ ಇಂಟೆನ್ಸಿಫಿಕೇಶನ್ ಅಂತ ನಾವೇನ್ ಹೇಳ್ತೀವಿ, ಅಂದ್ರೆ ಇಳುವರಿಯನ್ನ ನಾವು ಜಾಸ್ತಿ ಮಾಡತಕ್ಕಂತ ಒಂದು ಧಾವಂತದಲ್ಲಿ ಬಹಳಷ್ಟು ಕೃಷಿ ಪದ್ಧತಿಗಳಲ್ಲಿ ಬದಲಾವಣೆಗಳನ್ನ ತಂದಿದ್ದೀವಿ. ಈಗ ಸುಮಾರು 20 ವರ್ಷದಲ್ಲಿ ಹಿಂದಿನ ಕಾಫಿ ಬೆಳೆಗಾರರು ಮಾಡತಕ್ಕಂತ ಪದ್ಧತಿಗೂ ಈಗಲೂ ನಾವು ಬಹಳಷ್ಟು ಇದು ಆಗಿದೆ. ಆ ಒಂದು ಸಂಶೋಧನೆಯನ್ನ ನಾವು ಮಾಡಿದ್ವಿ, ಕಾಫಿ ತೋಟಗಳಲ್ಲಿ ಒಂದು ಪ್ರತಿ ಹೆಕ್ಟೇರ್ಗೆ ಎಷ್ಟು ಕಾರ್ಬನ್ ಫುಟ್ ಪ್ರಿಂಟ್ ಇದೆ ಅಂತ. ಕಾರ್ಬನ್ ಫುಟ್ ಪ್ರಿಂಟ್ ಅಂತಂದ್ರೆ ನಮ್ಮ ಒಂದು ದೈನಂದಿನ ಜೀವನದಲ್ಲಿ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಲೈಟ್ ಆಫ್ ಮಾಡಿ ಮಲಗೋವರೆಗಿನ ನಾವು ಏನೇನು ಚಟುವಟಿಕೆಗಳನ್ನು ಮಾಡ್ತೀವಿ, ಆ ಯಾವ್ಯಾವ ಚಟುವಟಿಕೆಗಳಲ್ಲಿ ಎನರ್ಜಿ ಬೇಸ್ಡ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಬೆಳಿಗ್ಗೆ ತಕ್ಷಣ ಬಿಸಿನೀರ್ ಸ್ನಾನವನ್ನು ಮಾಡ್ತೀವಿ. ಬಿಸಿನೀರ್ ಸ್ನಾನ ಮಾಡೋದ್ರಲ್ಲಿ ಅದು ಒಂದು ಎನರ್ಜಿ ಯೂಸ್ ಮಾಡ್ತೀವಿ. ಆ ಎನರ್ಜಿ ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿ. ಆ ಎಲೆಕ್ಟ್ರಿಕಲ್ ಎನರ್ಜಿ ಹೈಡಲ್ ಇಂದ ಪ್ರೊಡ್ಯೂಸ್ ಆಗಬಹುದು ಅಥವಾ ಕೋಲ್ ಇದರಿಂದ ಪ್ರೊಡ್ಯೂಸ್ ಆಗುತ್ತೆ. ಸೊ ಈಗ ಕೋಲ್ ಇಂದ ಪ್ರೊಡ್ಯೂಸ್ ಆದಂತ ಎಲೆಕ್ಟ್ರಿಕಲ್ ಎನರ್ಜಿ ಅಂದ್ರೆ ಆ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗಿರ್ತದೆ. ಸೊ ಹಾಗೆ ನಾವೀಗ ಕಾರ್ಲ್ ಓಡಾಡ್ತೀವಿ, ಕಾರ್ಲ್ ಓಡಾದಾಗ ಇಷ್ಟು ಪೆಟ್ರೋಲ್ ಬರ್ನ್ ಮಾಡಿದ್ರೆ ಅದರಿಂದ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗಿರ್ತದೆ. ಸೊ ಹಾಗೆ ಪ್ರತಿಯೊಂದರಲ್ಲಿನೂ ನಮ್ಮ ಒಂದು ದಿನ ನಿತ್ಯದ ಜೀವನದಲ್ಲಿ ನಾವು ಏನು ಎನರ್ಜಿ ಡಿಪೆಂಡೆಂಟ್ ಆಕ್ಟಿವಿಟೀಸ್ ಮಾಡಿರ್ತೀವಿ ಅದರಿಂದ ಎಷ್ಟು ಇಂಗಾಲದ ಡೈಆಕ್ಸೈಡ್ ಹೊರಸೂಸಿದೆ ಅದನ್ನ ನಾವು ಕಾರ್ಬನ್ ಫುಟ್ ಪ್ರಿಂಟ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ವರ್ಷ ರೈತ ಏನು ಕೃಷಿ ಚಟುವಟಿಕೆಯನ್ನ ಮಾಡ್ತಾನೆ, ಆ ಕೃಷಿ ಚಟುವಟಿಕೆಗಳಲ್ಲಿ ಎಷ್ಟೊಂದು ಇಂಗಾಲದ ಡೈಆಕ್ಸೈಡ್ ಅನ್ನು ಅವನು ಹೊರಸೂಸಿದಾನೆ, ಮತ್ತೆ ಈ ಒಂದು ಕೃಷಿ ಅರಣ್ಯ ಪದ್ಧತಿ ಎಷ್ಟೊಂದು ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರ್ಕೊಂಡಿದೆ ಅನ್ನೋದನ್ನ ನಾವು ಒಂದು ಸಂಶೋಧನೆ ಪ್ರಕಾರ ನಮಗೆ ಗೊತ್ತಾಗಿರೋ ವಿಷಯ ಏನಂತಂದ್ರೆ ಸುಮಾರು 3.5 ಟನ್ನಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಈ ಕೃಷಿ ಚಟುವಟಿಕೆ ಮುಖಾಂತರ ನಾವು ಪರಿಸರಕ್ಕೆ ಬಿಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ 72% ಅಂದ್ರೆ 3.5 ಟನ್ನಿನ 72% ಈ ಫರ್ಟಿಲೈಸರ್ ಅಪ್ಲಿಕೇಶನ್ ನಿಂದ ಆಗ್ತಾ ಇದೆ. ಅದಾದ ನಂತರ ಪೆಸ್ಟಿಸೈಡ್ ಅಪ್ಲಿಕೇಶನ್, ಇರಿಗೇಷನ್ ಮತ್ತೆ ಹಾಗೆ ಬೇರೆ ಬೇರೆ ಆಕ್ಟಿವಿಟೀಸ್, ಮೆಕನೈಸೇಷನ್. ಸೊ ಇದರಿಂದ ನಾವು ಸುಮಾರು 3.5 ಟನ್ನಷ್ಟು ಇನ್ನು ಅರೇಬಿಕಾ ಪ್ಲಾಂಟೇಷನ್ಸ್ ಅಲ್ಲಿ ಮತ್ತೆ 3.2 ಟನ್ನಷ್ಟು ರೋಬಸ್ಟಾ ಪ್ಲಾಂಟೇಷನ್ಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಸೂಸ್ತಾ ಇದ್ದೀವಿ. ಆದ್ರೆ ಒಂದು ಖುಷಿ ಸಂಗತಿ ಏನಂತಂದ್ರೆ 3.5 ಟನ್ನಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಗಡೆ ಬಿಟ್ರೆ ಈ ಒಂದು ಪದ್ಧತಿ ಸುಮಾರು 300 ಟನ್ನಷ್ಟು ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರ್ಕೋತಾ ಇದೆ. ಅಂದ್ರೆ ದಿಸ್ ಈಸ್ ಆಕ್ಚುಲಿ ಕಾರ್ಬನ್ ಪಾಸಿಟಿವ್ ಆಕ್ಟಿವಿಟಿ. ಆದ್ರೆ ನಾವು ಎಚ್ಚರಿಕೆ ವಹಿಸಬೇಕಂತದ್ದು ಏನು ಅಂತಂದ್ರೆ ಇದೇ ರೀತಿಯಲ್ಲಿ ಹೋದ್ರೆ ಮುಂದೆ ಇದರ ಪ್ರಮಾಣ ಇನ್ನೂ ಹೆಚ್ಚಿಗೆ ಆಗಿ ಕಾರ್ಬನ್ ನೆಗೆಟಿವ್ ಆಗ್ತಕ್ಕಂತ ಒಂದು ಸಂದರ್ಭ ಬಂದು ಒದಗಬಹುದು. ಹಾಗಾಗಿ ನಮ್ಮ ಕೃಷಿಕರಲ್ಲಿ ಕೇಳ್ಕೊಳ್ಳೋದು ಏನಂತಂದ್ರೆ ಈ ಇಂಟೆನ್ಸಿಫಿಕೇಶನ್ ಮಾಡತಕ್ಕಂತ ಒಂದು ಧಾವಂತದಲ್ಲಿ ಪರಿಸರನ ಮರಿಬಾರದು, ಪರಿಸರಕ್ಕೆ ಪೂರಕವಾದಂತಹ ಒಂದು ಆಕ್ಟಿವಿಟೀಸ್ ಅನ್ನ ನಾವು ಇದನ್ನ ಮಾಡಬಹುದು. ಕೃಷಿ ಚಟುವಟಿಕೆಯಲ್ಲಿ ಗಾಳಿ, ನೀರು, ಮಣ್ಣು ಬಹಳ ಮುಖ್ಯವಾದಂತಹದ್ದು. ಫರ್ಟಿಲೈಸರ್ಸ್ ಮತ್ತೆ ಕೆಮಿಕಲ್ಸ್ ಇಲ್ಲದೇ ನಾವು ಬೆಳೆಗಳನ್ನ ನಾವು ಬೆಳಿಬಹುದು. ನಮ್ಮ ಹಳೆಯ ಕೃಷಿ ಪದ್ಧತಿಗಳು ಹೇಗೆ ಇದ್ವು ಅಂತಂದ್ರೆ ಪರಿಸರಕ್ಕೆ ಪೂರಕವಾದಂತಹ ಕೃಷಿ ಪದ್ಧತಿಗಳಿದ್ವು. ಅಷ್ಟೊಂದು ರಾಸಾಯನಿಕವನ್ನ ನಾವು ಉಪಯೋಗ ಮಾಡ್ತಾ ಇರಲಿಲ್ಲ, ಸಗಣಿ ಗೊಬ್ಬರ ಯೂಸ್ ಮಾಡ್ತಾ ಇದ್ವಿ, ಪೆಸ್ಟಿಸೈಡ್ಸ್ ಅನ್ನ ಯೂಸ್ ಮಾಡ್ತಾ ಇರಲಿಲ್ಲ, ಟ್ರೆಡಿಷನಲ್ ಕೆಲವೊಂದು ಕ್ರಾಪ್ ಪ್ರೊಟೆಕ್ಷನ್ ಮೆಜರ್ಸ್ ಅನ್ನ ತಗೋತಾ ಇದ್ವಿ. ಈ ಎಲ್ಲ ಆಧುನಿಕತೆಯಲ್ಲಿ ಮಾಡತಕ್ಕಂತ ಚಟುವಟಿಕೆಗಳು ಪರಿಸರಕ್ಕೆ ಹಾನಿಯನ್ನ ಒಡ್ಡಿ ಹವಾಮಾನ ಬದಲಾವಣೆ ಅತಿಯಾದಲ್ಲಿ ಅದು ಮನುಕುಲಕ್ಕೆ, ಎಲ್ಲ ಪ್ರಾಣಿ ಸಂಕುಲಕ್ಕೆನೆ ಅದು ಒಂದು ಅಪಾಯದ ವಿಷಯ. ಹಾಗಾಗಿ ಈಗಲೇ ಎಚ್ಚೆತ್ತುಕೊಂಡ್ರೆ ಅದು ಸಮಾಜಕ್ಕೂ ಪರಿಸರಕ್ಕೂ ಒಳ್ಳೆಯದು ಅನ್ನೋ ನನ್ನ ಭಾವನೆ. ನೋಡಿ, ಬಹಳ ಸೂಕ್ಷ್ಮವಾಗಿ ನಾವು ಯೋಚನೆ ಮಾಡೋದಾದ್ರೆ ನಾವು ಮಾಡುವ ಪ್ರತಿಯೊಂದು ಕೆಲಸಗಳಿಂದ ಹೊರಸೂಸುವ ಅನವಶ್ಯಕವಾದ ಅನಿಲಗಳು ಅಥವಾ ಬಳಕೆಯಾಗುವ ಶಕ್ತಿ ಎಷ್ಟು ಮಟ್ಟಿಗೆ ಪರಿಸರಕ್ಕೆ ತೊಂದರೆ ಕೊಡುತ್ತೆ, ಅದು ಅಂತಿಮವಾಗಿ ನಮಗೂ ಸಮಸ್ಯೆ ಅಥವಾ ಇತರೆ ಜೀವಿಗಳಿಗೂ ಕಂಟಕವಾಗಿ ಪರಿಣಮಿಸುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ತಾವು ಏನು ಸಲಹೆಗಳನ್ನು ಕೊಡ್ತೀರಿ? ಈಗಾಗಲೇ ನಮ್ಮ ನಾಡನ್ನು ಸೇರಿಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ದೇಶಗಳಲ್ಲಿ ಪರಿಸರ ಪ್ರಿಯ ತತ್ವಗಳ ಬಗ್ಗೆ ಸಾಕಷ್ಟು ಜ್ಞಾನ ಮೂಡ್ತಾ ಇದೆ. ಈ ಆಧುನಿಕ ವ್ಯವಸ್ಥೆಯ ಸಹವಾಸ ಬೇಡ ಅಂತ ಅನ್ಕೊಂಡು ಹಿರಿಯರ ನಡೆನುಡಿಗಳ ಬಗ್ಗೆ, ಹಿರಿಯರ ಆಚರಣೆಗಳ ಬಗ್ಗೆ, ಹಿರಿಯರ ಕೆಲಸಗಳ ಬಗ್ಗೆ ಈಗ ವಿಮರ್ಶೆಗಳು, ವಿಶ್ಲೇಷಣೆಗಳು, ಆಚರಣೆಗಳು ಶುರುವಾಗಿದ್ದಾವೆ. ಏನಂತೀರಿ? ಹೌದು, ತಾವು ಹೇಳದ ಹಾಗೆ ಕೊಡಗಿನ ಕಾಫಿ ತೋಟಗಳನ್ನೇ ನಾವು ತಗೊಂಡ್ರೆ ಬಹಳ ವಿಶಿಷ್ಟವಾದಂತ ನಾನು ಮೊದಲನೇ ಹೇಳಿದೆ. ಇಲ್ಲಿ ನೆರಳಿನಲ್ಲಿ ಕಾಫಿಯನ್ನ ಬೆಳೆಗಾರರು ಬೆಳೀತಾ ಇದ್ದಾರೆ. ಇದೊಂದು ಬಹಳ ಶ್ರೇಷ್ಠವಾದಂತಹ ಕೆಲಸ. ಅದೇ ನೀವು ಬೇರೆ ಕಂಟ್ರೀಸ್ ಅನ್ನ ತಗೊಂಡ್ರೆ, ಬ್ರೆಜಿಲ್, ವಿಯೆಟ್ನಾಮ್, ಈಗ ಅಲ್ಲೆಲ್ಲ ಯಾವುದೇ ಶೇಡ್ ಇಲ್ಲದೆ ಎಲ್ಲ ಟ್ರೀಸ್ ಅನ್ನ ಓಪನ್ ಮಾಡಿಬಿಟ್ಟು ಅಂಡರ್ ಡೈರೆಕ್ಟ್ ಸನ್ ದೇ ಆರ್ ಕಲ್ಟಿವೇಟಿಂಗ್ ದಿ ಕಾಫಿ. ಸದ್ಯದ ಮಟ್ಟಿಗೆ ಅವರಿಗೆ ಇಲ್ಲಿಗಿಂತ ಡಬಲ್ ಇಳುವರಿ ಸಿಗ್ತಾ ಇದೆ, ಸಿಗಬಹುದು. ಆದರೆ ಮುಂದೊಂದು ದಿನ ಇಂಥ ಪರಿಸ್ಥಿತಿ ಬರಬಹುದು, ಅಲ್ಲಿ ಅವರಿಗೆ ಬೆಳಿಲಿಕ್ಕೆ ಸಾಧ್ಯವಾಗದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಆ ದೃಷ್ಟಿಯಲ್ಲಿ ಈ ಕೊಡಗಿನ ಕಾಫಿ ತೋಟಗಳು ಏನು ಗಿಡಮರಗಳ ನೆರಳಲ್ಲಿ ಬೆಳೀತಾ ಇರೋದ್ರಿಂದ ಮೊದಲನೆಯದಾಗಿ ಜೀವ ವೈವಿಧ್ಯತೆಯ ರಕ್ಷಣೆ ಆಗ್ತದೆ, ಎರಡನೇದಾಗಿ ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರಿಕೊಳ್ಳುವಂತ ಒಂದು ಶಕ್ತಿ ಉಕ್ಕಿದೆ, ಆ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದಾವು. ಹಾಗೇನೆ ನೀವು ಹೈಡ್ರಾಲಜಿಕಲ್ ಸರ್ವಿಸಸ್, ಕೊಡಗಿನ ಕಾವೇರಿ ಇದೆ, ಇದಕ್ಕೆ ಈ ಕೊಡಗು ಒಂದು ವಾಟರ್ ಶೆಡ್ ಇದ್ದ ಹಾಗೆ. ಸೊ ಇಲ್ಲಿ ಏನಾದರೂ ಇಂಟೆನ್ಸಿಫಿಕೇಶನ್ ಆಗಿ ಈ ನೇಟಿವ್ ಟ್ರೀಸ್ ಅನ್ನ ನಾವು ಓಪನ್ ಮಾಡಿ ಅವನ್ ಅದ್ರ ಬದಲು ನಾವು ಸಿಲ್ವರ್ ಓಕನ್ ಮಾಡಿದ್ರೆ ಇಲ್ಲಿಯ ಒಂದು ಹೈಡ್ರಾಲಜಿಕಲ್ ಸರ್ವಿಸ್ ಅಂತ ನಾವು ಹೇಳ್ತೀವಿ, ನೀರನ್ನ ಹೀರ್ಕೊಳ್ತಕ್ಕಂತ ಶಕ್ತಿ ಅದು ಕ್ರಮೇಣ ಕಡಿಮೆ ಆಗಿ ಈಗ ನೋಡ್ತಾ ಇದೀವಿ. ಕೆಲವೊಂದು ಈ ಮಡಿಕೇರಿಯಲ್ಲಿ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆಯನ್ನ ನಾವು ಕಾಣ್ತಾ ಇದೀವಿ. ಹಿಂದೆ ಇಂತ ಪರಿಸ್ಥಿತಿ ಇರಲಿಲ್ಲ. ಸೊ ಆ ಪರಿಸ್ಥಿತಿ ಉಲ್ಬಣಗೊಳ್ಳುತ್ತದೆ ಅಂತಕ್ಕಂಥದ್ದು ಒಂದು ಭಾವನೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಅರಣ್ಯ ಮಹಾವಿದ್ಯಾಲಯದಲ್ಲಿ ಕೊಡಗು ಮಾಡೆಲ್ ಫಾರೆಸ್ಟ್ ಟ್ರಸ್ಟ್ ಮತ್ತೆ ಕೆನಡಿಯನ್ ಮಾಡೆಲ್ ಫಾರೆಸ್ಟ್ ನೆಟ್ವರ್ಕ್ ಇದರಲ್ಲಿ ನಾವು ಒಂದು ಎಕೋಸಿಸ್ಟಮ್ ಸರ್ವಿಸಸ್ ಅನ್ನ ಕ್ವಾಂಟಿಫೈ ಮಾಡಿ, ಅಂದ್ರೆ ಪಾರಿಸಾರಿಕ ಮೌಲ್ಯಗಳು 1 ಹೆಕ್ಟೇರ್ಗೆ ಕಾಫಿ ಅರಣ್ಯ ಪ್ರದೇಶದಿಂದ ಎಷ್ಟು ಬರುತ್ತೆ, ಎಷ್ಟು ಜೀವ ವೈವಿಧ್ಯತೆ ಇದೆ, ಎಷ್ಟು ಇಂಗಾಲದ ಸ್ಟಾಕ್ ಇದೆ, ಮತ್ತೆ ಯಾವ ರೀತಿ ಅಂದ್ರೆ ವಾಟರ್ ಟೇಬಲ್ ಅನ್ನ ಇಂಪ್ರೂವ್ ಮಾಡ್ತದೆ ಅಂತಕ್ಕಂಥ ಒಂದು ಸಂಶೋಧನೆಯನ್ನ ನಾವು ಮಾಡಿದೀವಿ. ಅದರ ಪ್ರಕಾರ ಅರೇಬಿಕಾ ನೇಟಿವ್ ಮತ್ತೆ ರೋಬಸ್ಟಾ ನೇಟಿವ್ ಅಲ್ಲಿ ಜೀವ ವೈವಿಧ್ಯತೆ ಬಹಳ ಚೆನ್ನಾಗಿದೆ. ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರ್ತಕ್ಕಂಥ ಶಕ್ತಿ ಎಕ್ಸಾಟಿಕ್ ಪ್ಲಾಂಟೇಶನ್ಸ್ ಗೆ ಕಂಪೇರ್ ಮಾಡಿದ್ರೆ ಓಕೆ ಜಾಸ್ತಿ ಇದೆ, ಮತ್ತೆ ಅದು ಸ್ಪಾಂಜ್ ಎಫೆಕ್ಟ್ ಇಂದ ಅದು ವಾಟರ್ ಪರ್ಕುಲೇಷನ್ ಬಹಳ ಚೆನ್ನಾಗಿ ಆಗ್ತದೆ. ಅದೇ ರೀತಿ ನಾವು ಕಂಪೇರ್ ಮಾಡಿದ್ವಿ, ಈಗ ಮೋರ್ ದೆನ್ 80% ಅಷ್ಟು ಸಿಲ್ವರ್ ಓಕ್ ಇದ್ದಂತ ರೋಬಸ್ಟಾ ಮತ್ತೆ ಅರೇಬಿಕಾ ಪ್ಲಾಂಟೇಶನ್ಗಳಲ್ಲಿ ಈ ಜೀವ ವೈವಿಧ್ಯತೆ ಕಡಿಮೆ ಇದೆ, ಅಲ್ಲಿ ಪಕ್ಷಿಗಳ ಸಂತತಿ ಕಡಿಮೆ ಇದೆ, ಮತ್ತೆ ಹಾಗೆ ನೀರನ್ನ ಹೀರ್ಕೊಳ್ತಕ್ಕಂತ ಶಕ್ತಿ ಕಡಿಮೆ ಇದೆ. ರೈತರು ಕೆಲವರೆಲ್ಲ ಮಾಡ್ತಾ ಇದಾರೆ, ಏನಂದ್ರೆ ಫೆಲ್ಲಿಂಗ್ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ರಿಡೀಮ್ಡ್ ಅಂಡ್ ರಿಡೀಮ್ಡ್ ನೇಟಿವ್ ಟ್ರೀಸ್ ಅನ್ನ ಹಾರ್ವೆಸ್ಟ್ ಮಾಡೋಗಿಲ್ಲ. ಅವ್ರಿಗೆ ರೈತರಿಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ ನೇಟಿವ್ ಟ್ರೀ ಸ್ಪೀಸಸ್ ಅನ್ನ ತೆಗೆದು ಅತಿಯಾದ ಸಿಲ್ವರ್ ಓಕ್ ಅನ್ನ ಇವರು ಇದನ್ ಮಾಡ್ತಾ ಇದಾರೆ. ಈಗ ನಮ್ಮ ಇಲ್ಲಿ ಅರಣ್ಯ ಮಹಾವಿದ್ಯಾಲಯದಲ್ಲಿ ಇಲ್ಲಿ ಬರ್ತಕ್ಕಂತ ರೈತರಿಗೆ ನಾವು ಹೇಳೋದು, ಮತ್ತೆ ಹಾಗೇನೆ ನಮ್ಮ ನರ್ಸರಿಯಲ್ಲಿ ನಾವೀಗ ಸಿಲ್ವರ್ ಓಕ್ ಅನ್ನ ಬೆಳೆಸೋದ್ ಬಿಟ್ಬಿಟ್ಟಿದೀವಿ. ಅಂದ್ರೆ ಹೇಗೆ ಅಂದ್ರೆ ಈಗ ಒಬ್ಬ ರೈತ 10 ಸಸಿಗಳನ್ನ ತಗೋತಾನೆ ಅಂತಂದ್ರೆ ಅದರಲ್ಲಿ 9 ಸಸಿಗಳು ನೇಟಿವ್ ಟ್ರೀಸ್, 1 ಮಾತ್ರ ನಾವು ಸಿಲ್ವರ್ ಓಕ್, ಆ ರೀತಿ 9:1 ರೇಷಿಯೋದಲ್ಲಿ ಅಂದ್ರೆ 10%. ಈ ನಮ್ಮ ಒಂದು ಸ್ಟಡಿ ಪ್ರಕಾರ ಮ್ಯಾಕ್ಸಿಮಮ್ 20% ಸಿಲ್ವರ್ ಓಕ್, ಅಂದ್ರೆ ಒಂದು 100 ಮರದಲ್ಲಿ 20 ಮರ ಸಿಲ್ವರ್ ಓಕ್ ಇದ್ದು ಮಿಕ್ಕಿದ 80 ಮರ ನೇಟಿವ್ ಜಾತಿಯ ಮರಗಳಿದ್ರೆ ಅದರಿಂದ ಏನು ಹಾನಿ ಆಗಲ್ಲ ಅಂತಕ್ಕಂಥದ್ದನ್ನ ನಾವು ಕಂಡುಕೊಂಡಿದ್ವಿ. ಹಾಗೇನೆ ಈಗ ಇನ್ನೊಂದು ನಾವು ಏನು ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಈ ಒಂದು ಎಕೋಸಿಸ್ಟಮ್ ಸರ್ವಿಸಸ್ಗೆ ಪೇಮೆಂಟ್ ಮೆಕ್ಯಾನಿಸಮ್ ಅಂತ. ಅಂದ್ರೆ ಈಗ ಒಬ್ಬ ರೈತ ಸಸ್ಟೈನೆಬಿಲಿಟಿ ಬೇಸಿಸ್ ಮೇಲೆ ಅವನ ಒಂದು ಪರಿಸರಕ್ಕೆ ಪೂರಕವಾದಂತಹ ಒಂದು ತತ್ವಗಳಲ್ಲಿ ಅವನು ವ್ಯವಸಾಯವನ್ನ ಮಾಡ್ತಾ ಇದ್ದಾನಂದ್ರೆ ಆ ರೈತರಿಗೆ ಏನಾದರೂ ಒಂದು ಲಾಭ ಆಗ್ಬೇಕು. ಈಗ ಒಬ್ರು ರೈತರು ಇರ್ತಾರೆ, ಎಲ್ಲ ನೇಟಿವ್ ತೆಗೆದ್ಬಿಟ್ಟು ಸಿಲ್ವರ್ ಓಕ್ ನೆಟ್ಬಿಟ್ಟು ಆಮೇಲೆ ಸಿಲ್ವರ್ ಓಕ್ ಇಂದ ಅವ್ರು ಈಸಿ ಫೆಲ್ ಮಾಡಬಹುದು, ಅದರಿಂದ ಅವ್ರಿಗೆ ಆದಾಯ ಬರುತ್ತೆ. ಅದೇ ಇನ್ನೊಬ್ಬ ರೈತ ಇರ್ತಾನೆ, ಅವನು ಸಿಲ್ವರ್ ಓಕ್ ಹಾಕಿರೋದಿಲ್ಲ, ಹಾಕಿದ್ರು ಕಡಿಮೆ ಇರುತ್ತೆ. ಸೊ ಅಂತ ರೈತನಿಗೆ ಬೇರೆ ಆದಾಯ ಏನು ಇರಲ್ಲ, ಆ ತರದಲ್ಲಿ ಆ ರೈತರಿಗೆ ಯಾವ ರೀತಿ ನಾವು ಸಹಾಯ ಮಾಡಬಹುದು ಅದನ್ನ ನಾವು ಪೇಮೆಂಟ್ ಫಾರ್ ಎಕೋಸಿಸ್ಟಮ್ ಸರ್ವಿಸಸ್ ಅಂತ ಹೇಳ್ತಾ ಇದೀವಿ. ಸೊ ಆ ಪೇಮೆಂಟ್ ಫಾರ್ ಎಕೋಸಿಸ್ಟಮ್ ಸರ್ವಿಸಸ್ ಅಲ್ಲಿ ಮುಖ್ಯವಾಗಿ ಎಕೋ ಸರ್ಟಿಫಿಕೇಶನ್ ಈಗ ಇಲ್ಲಿ ಆಗ್ತಾ ಇದೆ. ಅದರಲ್ಲಿ ಕೆಲವು ರೈತರ ಗ್ರೂಪ್ಗಳನ್ನು ಮಾಡಿ ಅದಕ್ಕೆ ಆ ರೀತಿ ಸರ್ಟಿಫಿಕೇಶನ್ ವುಡ್ಸ್ ಮತ್ತೆ ರೈನ್ ಫಾರೆಸ್ಟ್ ಅಲಯನ್ಸ್ ಇಂದ ಸರ್ಟಿಫಿಕೇಶನ್ ಮಾಡಿಸಿ ಅಂತ ಒಂದು ವ್ಯವಸ್ಥೆಯಲ್ಲಿ ಬರ್ತಕ್ಕಂತ ಕಾಫಿಗೆ ಪ್ರೀಮಿಯಂ ಪ್ರೈಸ್ ಸಿಗಲಿ ಅಂತಕ್ಕಂಥ ನಾವು ಪ್ರಯತ್ನವನ್ನ ಮಾಡ್ತಾ ಇದೀವಿ. ಮತ್ತೆ ಹಾಗೆ ಜಿಲ್ಲಾ ಮಟ್ಟದಲ್ಲಿ ನಾವು ಸಿಇಒ ಮತ್ತೆ ಡಿಸಿ ಜೊತೆಗೆ ಮೆಮೊರಾಂಡಮ್ ಮಾಡಿಕೊಂಡು ಸರ್ಕಾರದ ಮಟ್ಟಕ್ಕೂ ನಾವು ಒಂದು ಪಾಲಿಸಿಯಾಗಿ ಇದು ಇನ್ಕ್ಲೂಡ್ ಆಗಬೇಕು. ಒಬ್ಬ ರೈತ ಈ ರೀತಿಯಾಗಿ ಪರಿಸರಕ್ಕೆ ಪೂರ್ವಕವಾದಂತಹ ಒಂದು ಕೃಷಿ ಪದ್ಧತಿಗಳನ್ನ ಅಳವಡಿಸಿಕೊಂಡು ಅವನು ಬೆಳೀತಾ ಇದ್ದಾನೆ, ಇಳುವರಿ ತೆಗಿತಾ ಇದ್ದಾನೆ ಅಂದ್ರೆ ಅಂತ ರೈತನಿಗೆ ಏನಾದರೂ ಒಂದು ಇನ್ಸೆಂಟಿವ್ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಆ ಉದ್ದೇಶದಲ್ಲಿ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಒಳ್ಳೆ ವಿಚಾರ, ಒಳ್ಳೆ ಆಲೋಚನೆ. ನಮ್ಮ ಈ ಸುಧಾರಿತ ಸಮಾಜದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಿರೋದನ್ನ ಸರ್ವರು ಗಮನಿಸಿದ್ದಾರೆ. ಅನೇಕರ ಮನಸ್ಸು ಸರಿಯಿಲ್ಲ, ಅನೇಕರ ಆಲೋಚನೆಗಳು ಸರಿಯಿಲ್ಲ, ಅನೇಕರು ಒತ್ತಡದಲ್ಲಿದ್ದಾರೆ, ಅನೇಕರು ಹೇಗೆ ಹೇಗೆ ವರ್ತನೆ ಮಾಡ್ತಾರೆ, ಅನೇಕರು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇಲ್ಲ ಅನ್ನೋ ಒಂದು ಈ ದಿನಗಳಲ್ಲಿ ಕೃಷಿಯಲ್ಲೂ ಸಾಕಷ್ಟು ವ್ಯತ್ಯಾಸಗಳು ಆಗಿರೋದನ್ನ ಗಮನಿಸಲಾಗ್ತಾ ಇದೆ. ದುಡ್ಡು ಹೇರಳವಾಗಿ ಬಂದ್ರೂ ಅಷ್ಟೇ ಖರ್ಚಾಗಿ ಮತ್ತೆ ಕೊರತೆ ಆಗ್ತದೆ. ಜೊತೆಗೆ ಬಹಳ ಮುಖ್ಯವಾಗಿ ಬರೀ ಮನುಷ್ಯರಿಗಲ್ಲದಲ್ಲೇ ಅನೇಕ ಜೀವಿಗಳಿಗೆ ಇವತ್ತಿನ ಮಾಲಿನ್ಯದ ವಾತಾವರಣ ಮಾರಕವಾಗಿ ಪರಿಣಮಿಸಿದೆ. ಎಷ್ಟೋ ಜೀವಿಗಳು ಬಹಳ ಕಡಿಮೆ ಆದವು, ಕೆಲವೊಂದು ಜೀವಿಗಳು ಕಾಣ್ತಾನೆ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ತಾವು ಅರ್ಥಪೂರ್ಣವಾದ ವಿಚಾರಗಳನ್ನು ನಮ್ಮೊಡನೆ ಹಂಚಿಕೊಂಡ್ರಿ. ಇವತ್ತಿನ ಈ ದಿನಗಳಲ್ಲಿ ರೈತರು ಸೇರಿಕೊಂಡು ಸಾರ್ವಜನಿಕರು ಹೇಗೆ ಎಚ್ಚರಿಕೆಯಿಂದ ಸಾಗಬೇಕು, ಪರಿಸರಕ್ಕೆ ಪೂರಕವಾಗಿ ಹೇಗೆ ಕೆಲಸಗಳನ್ನು ಮಾಡಬೇಕನ್ನೋ ಒಂದು ಸಂಗತಿಯಲ್ಲಿ ನಿಮ್ಮ ವಿಷಯಗಳು ಸ್ಫೂರ್ತಿದಾಯಕವಾಗ್ತವೆ, ಉಪಯುಕ್ತವಾಗ್ತವೆ. ನಮ್ಮ ಹಿರಿಯರು ಅನುಸರಿಸಿದ, ಹಿರಿಯರು ಸಾಗಿ ಬಂದ ಅನೇಕ ಮಾರ್ಗಗಳನ್ನು ನಾವು ಅವಲೋಕನ ಮಾಡಿದರೆ ನಮಗೆ ಬಹಳ ಸುಲಭವಾದ ದಾರಿಗಳು ಸಿಗ್ತವೆ, ಸುಖವಾದ ಜೀವನವನ್ನು ಸಾಗಿಸಬಹುದು. ಜೀವನ ಸಾಗಿಸಲಿಕ್ಕೆ ತುಂಬಾ ದುಡ್ಡು ಬೇಕಾಗಿಲ್ಲ, ತುಂಬಾ ಆಹಾರವೂ ಬೇಕಾಗಿಲ್ಲ. ಎಷ್ಟೋ ಜನ ಇವತ್ತು ಹಣವನ್ನು ಆಹಾರವನ್ನು ಹೇಗೇಗೋ ಪೋಲ್ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ಬಂದಿದ್ದೇ ತಪ್ಪಾಯ್ತು ಅನ್ನೋ ತರ ಅನೇಕರಿಗೆ ಭಾಸವಾಗ್ತಾ ಇದೆ. ಕೇಳಿದ್ರೆ ಡಾಕ್ಟರ್ ದೇವಗಿರಿ ಅವರು ಮತ್ತಷ್ಟು ಮಾಹಿತಿಯನ್ನ ನಮ್ಮೊಡನೆ ಹಂಚಿಕೊಳ್ತಾ ಇದ್ದಾರೆ. ಇವತ್ತು ಕೊಡಗು ಜಿಲ್ಲೆಯನ್ನು ಸೇರಿಕೊಂಡು ಕಾಫಿ ಬೆಳೆಯುವ ಬಹುತೇಕ ಭಾಗಗಳಲ್ಲಿ ಹೇರಳವಾಗಿ ಕಾಫಿ ಬೆಳೆಗಾರರು ಸಿಲ್ವರ್ ಓಕ್ ಮರಗಳನ್ನು ನಾಟಿ ಮಾಡಿಕೊಂಡಿದ್ದಾರೆ. ಇದನ್ನ ನೋಡಿಕೊಂಡು ಅರೆಮಲೆನಾಡು ಮತ್ತು ಬಯಲುಸೀಮೆಗಳಲ್ಲೂ ಜನ ಏನು 5-5 ಅಡಿಗೊಂದರಂತೆ ಏಕಬೆಳೆಯಾಗಿ ಸಿಲ್ವರ್ ಓಕ್ ಅನ್ನ ಬೆಳೀಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ಅದರ ದುಷ್ಪರಿಣಾಮವನ್ನ ನೋಡ್ತಿದ್ದಾರೆ ಕಾಫಿ ಬೆಳೆಗಾರರು ಮತ್ತು ರೈತರು. ನೋಡ್ತಾ ನೋಡ್ತಾ ಬೆಳೀತು, ಏನೋ ದುಡ್ಡು ಕೊಡ್ತೀವಿ ಅಂತ ಅನ್ಕೊಂಡು ಕೃಷಿಕರು ಇದನ್ನ ಅಪ್ಪಿಕೊಂಡ್ರು. ಈಗ ಅದರ ವ್ಯತ್ಯಾಸಗಳು ಗೊತ್ತಾಗ್ತದವೆ. ಈ ಹಿನ್ನೆಲೆಯಲ್ಲಿ ಪರಿಸರದ ದೃಷ್ಟಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನ ಹೇಗೆ ಅದು ಸುಧಾರಣೆ ಮಾಡಬಲ್ಲದು ಮತ್ತು ಅದರ ಅನಾನುಕೂಲಗಳು ಏನನ್ಕೊಂಡು ದೇವಗಿರಿ ಅವರು ವಿಷಯಗಳನ್ನ ಮಂಡಿಸ್ತಾರೆ. ನಮ್ಮ ಪಾರಂಪರಿಕವಾದ ಮರಗಳನ್ನ ಹಾಕೊಂಡು ಅವುಗಳೊಂದಿಗೆ ಇದನ್ನು ಬೆರೆಸಿಕೊಂಡು ಮಾಡಬಹುದಾ, ಅಥವಾ ಕೆಲವೊಬ್ರು ಸಿಲ್ವರು ಬೇಡ ಏನು ಬೇಡ, ಬಹಳ ಸಹಜವಾಗಿ ಬೆಳೆಯುವ ಮರಗಳ ಅಡಿಯಲ್ಲಿ ಕಾಫಿಯನ್ನ ಬೆಳೆದು ಖುಷಿಯಾಗಿದ್ದಾರೆ, ಹೀಗೆ ನಮ್ಮಲ್ಲೇ ಉತ್ತರಗಳು ಸಿಗ್ತವೆ. ಈಗ ದೇವಗಿರಿ ಅವರು ಏನ್ ಹೇಳ್ತಾರೆ ಆಲಿಸಿಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ, ನಾನು ಇಲ್ಲಿ ಮೊದಲು ಅರಣ್ಯ ಕಾಲೇಜಿಗೆ ಬಂದು ಇಲ್ಲಿ ಕೆಲಸವನ್ನ ಪ್ರಾರಂಭಿಸಿದಾಗ ಆಗಷ್ಟೇ ಸಿಲ್ವರ್ ಓಕ್ ಬಗ್ಗೆ ಬಹಳಷ್ಟು ಜನ ಆಸಕ್ತಿ ವಹಿಸಿ ಅರಣ್ಯ ಇಲಾಖೆಯವರು ಅದನ್ನ ಪ್ರಮೋಟ್ ಮಾಡಿ ಬೆಳಿಲಿಕ್ಕೆ ಇದನ್ನ ಮಾಡಿದ್ರು. ಆಗಿನ ಒಂದು ಕಾಲದಲ್ಲಿ ಯಾಕೆ ಅದನ್ನ ಮಾಡಿದ್ರು ಅಂದ್ರೆ, ಮುಖ್ಯವಾಗಿ ಅದು ಪೆಪ್ಪರ್ಗೆ ಒಂದು ಒಳ್ಳೆ ಸ್ಟ್ಯಾಂಡರ್ಡ್. ತಮ್ಗೆಲ್ಲ ಗೊತ್ತಿದೆ ಕೊಡಗಿನಲ್ಲಿ ಇರತಕ್ಕಂತ ಲ್ಯಾಂಡ್ ಟೆನ್ಯೂರ್ ಸಿಸ್ಟಮ್ ಬಹಳ ಕಾಂಪ್ಲೆಕ್ಸ್. ಆ ಮರವನ್ನ ಬೆಳೆದ್ರೆ ಅದನ್ನ ಕಡಿದು ಮಾರಾಟ ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ಸ್ ಇರಲ್ಲ ಅನ್ನೋ ದೃಷ್ಟಿಯಿಂದ ಸುಮಾರಷ್ಟು ರೈತರು ತಮ್ಮ ತಮ್ಮ ಕಾಫಿ ತೋಟಗಳಲ್ಲಿ ಪಾರಂಪರಿಕ ಮರಗಳನ್ನ ತೆಗೆದು ಅದನ್ನ ಬೆಳ್ಕೋತಾ ಬಂದ್ರು. ಆದ್ರೆ ಈಗ ಏನು ಕೆಲವೊಂದು ಸಂಶೋಧನೆಗಳ ಪ್ರಕಾರ, ಅಂದ್ರೆ ನಮ್ಮ ಕಾಲೇಜಿನಲ್ಲೇ ಮಾಡ್ತಕ್ಕಂತ ಡಾಕ್ಟರೇಟ್ 2 ಜನ ಸ್ಟೂಡೆಂಟ್ಸ್ ಏನು ವರ್ಕ್ ಮಾಡಿದ್ದಾರೆ, ಅದರ ಪ್ರಕಾರ ಈ ಸಿಲ್ವರ್ ಓಕ್ ಮರ ಏನಿದೆ ಇದು ಮಣ್ಣಿನ ಫಲವತ್ತತೆ ಮತ್ತು ನೀರನ್ನ ಹೀರಿಕೊಳ್ತಕ್ಕಂತ ಶಕ್ತಿ ಕಡಿಮೆ ಇದೆ ಅನ್ನೋದು ನಮಗೆ ಗೊತ್ತಾಗಿದೆ. ಯಾಕೆ ಅಂದ್ರೆ ಸಿಲ್ವರ್ ಓಕ್ನ ಏನು ಎಲೆಗಳಿದೆ ಇದು ಚೂಪನಾದಂತ ಎಲೆ, ಮತ್ತೆ ಇದರಲ್ಲಿ ಸಿಲಿಕಾ ಕಂಟೆಂಟ್ ಜಾಸ್ತಿ ಇರುತ್ತದೆ. ಆ ಸಿಲಿಕಾ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಭೂಮಿಗೆ ಬಿದ್ದ ನಂತರ ರೇಟ್ ಆಫ್ ಡಿಕಾಂಪೋಸಿಷನ್ ಬಹಳ ನಿಧಾನಗತಿಯಲ್ಲಿ ಆಗ್ತದೆ. ಹಲಸು ಇರಬಹುದು, ಬೀಟೆ, ಹೊನ್ನೆ, ಬಳಂಜಿ ಇವೆಲ್ಲ ಇರಬಹುದು, ಔಕ್ರ ಎಲೆಗಳು ಉದುರಿ ಎಷ್ಟು ಬೇಗ ಡಿಕಾಂಪೋಸಿಷನ್ ಆಗಿ ಅದ್ರ ಮಣ್ಣಿನ ಫಲವತ್ತತೆಯನ್ನ ಇದು ಮಾಡ್ತದೆ ಅಷ್ಟು ಬೇಗ ಇದರಲ್ಲಿ ಆಗಲ್ಲ. ಎಲೆಗಳಲ್ಲಿರ್ತಕ್ಕಂಥ ನೈಟ್ರೋಜನ್ ಸಾರಾಂಶ ಮತ್ತೆ ಸಿಲ್ವರ್ ಓಕ್ ಎಲೆಗಳಲ್ಲಿ ಇರತಕ್ಕಂಥ ನೈಟ್ರೋಜನ್ ಬಹಳ ವ್ಯತ್ಯಾಸ ಇದೆ. ಸುಮಾರು 1.5% ಆಫ್ ನೈಟ್ರೋಜನ್ ಈ ಎಲೆಗಳಲ್ಲಿ ಇದ್ರೆ ಸಿಲ್ವರ್ ಓಕ್ ಎಲೆಗಳಲ್ಲಿ 0.7 to 0.8% ಅಷ್ಟೇನೆ, ಅಂದ್ರೆ ಅರ್ಧದಷ್ಟು ನೈಟ್ರೋಜನ್ ನ ಪ್ರಮಾಣ ಕಡಿಮೆ ಇದೆ. ಮೊದಲನೇದಾಗಿ ಇದರ ರೇಟ್ ಆಫ್ ಡಿಕಾಂಪೋಷನ್ ಬಹಳ ಸ್ಲೋ ಇರುತ್ತೆ. ಮೈಕ್ರೋ ಆರ್ಗಾನಿಸಮ್ಸ್ ಇದರ ಎಲೆಗಳನ್ನು ಮಾಡಿ ಡಿಕಾಂಪೋಷನ್ ಆಗಕ್ಕೆ ಬಹಳ ಕಡಿಮೆ ಆಗುತ್ತೆ, ಮತ್ತೆ ಮಣ್ಣಿನ ಫಲವತ್ತತೆ ಇದರಲ್ಲಿ ಬಹಳ ಕಡಿಮೆ ಆಗ್ತದೆ. ಇದು ಒಂದು ವಿಚಾರ. ಇನ್ನೊಂದು ವಿಚಾರ ಅಂತಂದ್ರೆ, ಈಗ ನೀವು ಪಾರಂಪರಿಕ ಗಿಡಮರಗಳು ಇದ್ದಂತಹ ತೋಟಗಳಲ್ಲಿ ಅಲ್ಲಿರ್ತಕ್ಕಂತ ಒಂದು ಹ್ಯೂಮಸ್, ಮತ್ತೆ ನಾವು ಸಾಯಿಲ್ ಆರ್ಗ್ಯಾನಿಕ್ ಕಂಟೆಂಟ್ ಅಂತ ಹೇಳ್ತೀವಿ. ನಮ್ಮ ಒಂದು ಅಧ್ಯಯನದ ಪ್ರಕಾರ ಅಂತ ಎಸ್ಟೇಟ್ಗಳಲ್ಲಿ ಸುಮಾರು 2.5 to 2.8% ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಇದೆ, ಫ್ರಮ್ 2.5 to 2.8. ಇನ್ ಸಮ್ ಎಸ್ಟೇಟ್ಸ್ ಇಟ್ ಈಸ್ ಆಕ್ಚುಲಿ 3% ಅಷ್ಟು ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಇದೆ. ಆದ್ರೆ ಈಗೇನು ಸಿಲ್ವರ್ ಓಕ್ ಜಾಸ್ತಿಯಷ್ಟು ಬೆಳೆದಂತ ಕಾಫಿ ತೋಟಗಳಲ್ಲಿ ಅದು ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಅಂದ್ರೆ ಅರ್ಧದಷ್ಟು ಕಡಿಮೆ ಇದೆ, 1.5 to 1.8%. ಈ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಇದು ಮಣ್ಣಿನ ಫಲವತ್ತತೆಯನ್ನ ತೋರಿಸಿಕೊಡ್ತದೆ. ಎಲ್ಲಿ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಇರ್ತದೋ ಅಲ್ಲಿ ಮಣ್ಣಿನ ಫಲವತ್ತತೆ ಮತ್ತೆ ಕ್ಯಾಟ್ ಆನ್ ಎಕ್ಸ್ಚೇಂಜ್ ಈ ಲವಣಾಂಶಗಳು ಮೂವ್ಮೆಂಟ್ಸ್ ಅಂತ ನಾವೇನು ಹೇಳ್ತೀವಿ ಅದೆಲ್ಲ ಜಾಸ್ತಿ ಇರುತ್ತದೆ, ಮತ್ತೆ ಕಾಫಿ ಗಿಡಕ್ಕೆ ಸಾಕಷ್ಟು ಪ್ರಮಾಣದಷ್ಟು ಪೋಷಕಾಂಶಗಳು ಒದಗ್ತಾವ ಇದರಿಂದ. ಹಾಗಾಗಿ ನೀವು ಸಿಲ್ವರ್ ಓಕ್ ಬೆಳಿಲೇಬೇಡಿ ಅಂತ ನಾನು ಮಾಡಲ್ಲ, ನೀವು ಬೆಳಿಬೇಕು, ಯಾಕಂದ್ರೆ ಇದು ಆರ್ಥಿಕವಾಗಿ ರೈತರಿಗೆ ಸಹಾಯ ಆಗ್ತದೆ. ಆ ದೃಷ್ಟಿಯಲ್ಲಿ ಸಿಲ್ವರ್ ಓಕ್ ಬೆಳಿಲೇಬೇಡಿ ಅಂತ ನಾನು ಹೇಳೋದಿಲ್ಲ. ಸಿಲ್ವರ್ ಓಕ್ ಅನ್ನ ಬೆಳಿರಿ, ಆದ್ರೆ ಒಂದು ಪ್ರಮಾಣದಲ್ಲಿ ಇತಿಮಿತಿಯಲ್ಲಿ ಬೆಳಿರಿ ಅಂತಕ್ಕಂಥದ್ದು ನನ್ನ ಒಂದು ಸಲಹೆ. ಅದರ ಪ್ರಕಾರ ನಮ್ಮ ಇಲ್ಲಿ ಒಂದು ಅಧ್ಯಯನದ ಪ್ರಕಾರ 1 hectare ಅರಣ್ಯ ಪ್ರದೇಶದಲ್ಲಿ 80% ಪಾರಂಪರಿಕ ಗಿಡಮರಗಳಿರಲಿ, 20% ಸಿಲ್ವರ್ ಓಕ್ ಇದ್ರೆ ಒಳ್ಳೆಯದು. ಅದಕ್ಕಿಂತ ಜಾಸ್ತಿ ಹೋದಾಗ ನಮಗೆ ಮೊದಲು ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ, ನೀರಿನ ಹಿಡಿದಿಟ್ಟಕ್ಕಂತಹ ಶಕ್ತಿ ಹೀರಿಕೊಳ್ತಕ್ಕಂತ ಶಕ್ತಿ ಕಡಿಮೆ ಆಗ್ತದೆ, ಮತ್ತೆ ಬೇರೆ ಜೀವ ವೈವಿಧ್ಯತೆ ಹೇಳ್ತೀವಿ ಅದು ಕಡಿಮೆ ಹಾಕೊಂಡು ಬರ್ತದೆ. ಕೇಳುಗರೆ, ಇದುವರೆಗೆ ಇವತ್ತಿನ ಈ ಸುಧಾರಿತ ಸಮಾಜದಲ್ಲಿ ಕೃಷಿಕರಿಗೆ ಅರ್ಥಪೂರ್ಣವಾದ ಸಂಗತಿಗಳನ್ನು ಮುಂದಿಟ್ಟಿದವರು ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿರುವ ಅರಣ್ಯ ಮಹಾವಿದ್ಯಾಲಯದ ಅರಣ್ಯ ಸಂಪನ್ಮೂಲ ನಿರ್ವಹಣಾ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿರುವ ಡಾಕ್ಟರ್ ಜಿಎಂ ದೇವಗಿರಿ ಅವರು. ಪ್ರತಿಯೊಂದು ಕೆಲಸದಲ್ಲೂ ಪರಿಸರ ಪ್ರಿಯ ತತ್ವಗಳು ಉಪಯುಕ್ತ, ಅದು ನಮಗೂ ಅಲ್ಲದಲ್ಲೇ ಇತರೆ ಜೀವಿಗಳಿಗೂ ಪ್ರಯೋಜನಕಾರಿ. ಡಾಕ್ಟರ್ ಜಿಎಂ ದೇವಗಿರಿ ಅವರ ಸಂಪರ್ಕಕ್ಕೆ ಸಂಖ್ಯೆ ಹೀಗಿದೆ: 9400840740 9400840740. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಕೇಳುಗರೆ, ಮಳೆ ಮಾಹಿತಿ. ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಿಗ್ಗೆ 8:30 ಕೊನೆಗೊಂಡಂತೆ ಕಳೆದ 24 ಗಂಟೆ ಅವಧಿಯಲ್ಲಿ ಸರಾಸರಿ ಮಳೆ 0.17 mm ಮಳೆಯಾಗಿದೆ. ಕಳೆದ ವರ್ಷ ಇದೇ ದಿನ 7.79 mm ಮಳೆಯಾಗಿತ್ತು. ಜನವರಿಯಿಂದ ಇಲ್ಲಿಯವರೆಗೆ ಮಳೆ 2662.97 mm. ಕಳೆದ ವರ್ಷ ಇದೇ ಅವಧಿಯಲ್ಲಿ 1943.16 mm ಮಳೆಯಾಗಿತ್ತು. ಮಡಿಕೇರಿ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 0.50 mm. ಕಳೆದ ವರ್ಷ ಇದೇ ದಿನ 4.63 mm. ಜನವರಿಯಿಂದ ಇಲ್ಲಿಯವರೆಗೆ ಮಳೆ 3792.06 mm. ಕಳೆದ ವರ್ಷ ಇದೇ ಅವಧಿಯಲ್ಲಿ 2701.96 mm ಮಳೆಯಾಗಿತ್ತು. ವಿರಾಜಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 0.00 mm. ಕಳೆದ ವರ್ಷ ಇದೇ ದಿನ 14.72 mm. ಜನವರಿಯಿಂದ ಇಲ್ಲಿಯವರೆಗೆ 2036.86 mm. ಕಳೆದ ವರ್ಷ ಇದೇ ಅವಧಿಯಲ್ಲಿ 1552.63 mm ಮಳೆಯಾಗಿತ್ತು. ಸೋಮವಾರಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 0.00. ಕಳೆದ ವರ್ಷ ಇದೇ ದಿನ 14.72 mm. ಜನವರಿಯಿಂದ ಇಲ್ಲಿಯವರೆಗೆ 2160 mm. ಕಳೆದ ವರ್ಷ ಇದೇ ಅವಧಿಯಲ್ಲಿ 1574.89 mm ಮಳೆಯಾಗಿತ್ತು. ಜಿಲ್ಲೆಯಲ್ಲಿ ಸಂಪಾಜೆಯಲ್ಲಿ 2 mm ಮಳೆಯಾಗಿದೆ. ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನದ ಕಾರ್ಯಕ್ರಮ ನಾಡು ನಾಡಿ. ಇದರಲ್ಲಿ ಡಾಕ್ಟರ್ ಜೆ ವೆಂಕಟೇಶ್, ಕೋಳಿಮಾಡ ಪಿ ಹರೀಶ್ ಮತ್ತು ಬಡವಂಡ ಗಣಪತಿ ಬೋಪಣ್ಣ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827 2000018. ಸುದ್ದಿ ಜೊಂಪೆ ಓದ್ತಾ ಇರುವ ಕನ್ನಡಕ ಡೀನಾ ದೇವಯ್ಯ. ಜೊಂಪೆ ಮುಖ್ಯಾಂಶಗ. ಜಿಲ್ಲಾಡಳಿತದ ಸದ್ಭಾವನಾ ದಿನದ ಆಚರಣೆ, ರಾಷ್ಟೀಯ ಕ್ರೀಡಾ ದಿನಾಚರಣೆ ಪ್ರಯುಕ್ತ ಕ್ರೀಡಾಕೂಟ. ಜೊಂಪೆನ ವಿವರ. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲಿ ಇಂದು ಹಮ್ಮಿಕೊಂಡಿದ್ದ ಸದ್ಭಾವನಾ ದಿನಾಚರಣೆ ಪ್ರಯುಕ್ತ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಅವು ಪ್ರತಿಜ್ಞಾವಿಧಿ ಬೋಧಿಸಿದರು. ಇದೇ ಸಮಯದಲ್ಲಿ ಮಾತನಾಡಿದ ಹೆಚ್ಚುವರಿ ಜಿಲ್ಲಾಧಿಕಾರಿ ಅವು, ಎಲ್ಲಾ ಧರ್ಮ ಭಾಷೆ ಹಂಗೆ ಜನರಲ್ಲಿ ಸೌಹಾರ್ದತೆ ಹೆಚ್ಚು ಮಾಡಿ ಎಲ್ಲರಲ್ಲೂ ಒಳ್ಳೆ ಮನಸ್ಸನ್ನು ಮೂಡಿಸಿ ಹಿಂಸೆಯನ್ನು ತ್ಯಜಿಸುವುದು ಸದ್ಭಾವನಾ ದಿನದ ಉದ್ದೇಶತ ಹೇಳ್ದು. ಜಾತಿ, ಧರ್ಮ, ಪ್ರದೇಶ, ಮತ ಭೇದ ಭಾವ ಇಲ್ಲದೆ ಭಾರತದ ಎಲ್ಲಾ ಜನರ ಭಾವೈಕ್ಯ ಮತ್ತು ಸೌಹಾರ್ದಕ್ಕಾಗಿ ಕೆಲಸ ಮಾಡುವೆ. ಅಲ್ಲದೆ ವೈಯಕ್ತಿಕ ಆಗಲಿ ಸಾಮೂಹಿಕ ಆಗಲಿ ನಮ್ಮಲ್ಲಿರುವ ಎಲ್ಲ ಭೇದ ಭಾವನ ಹಿಂಸಾಚಾರಕ್ಕೆ ಅವಕಾಶ ಕೊಡದೆ ಸಮಾಲೋಚನೆ ಮತ್ತು ಸಂವಿಧಾನಾತ್ಮಕ ಕ್ರಮಗಳ ಮೂಲಕ ಪರಿಹರಿಸಿಕ್ಕಾಗಿ ಪ್ರತಿಜ್ಞೆ ಮಾಡುವೆತ ಹೆಚ್ಚುವರಿ ಜಿಲ್ಲಾಧಿಕಾರಿಯವು ಪ್ರತಿಜ್ಞಾವಿಧಿ ವಿಧಿಸಿದರು. ಆಗಸ್ಟ್ 29ರಂದು ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ವತಿಯಿಂದ ಆಗಸ್ಟ್ 23 ಮತ್ತು 24ರಂದು ಬ್ಯಾರೆ ಬ್ಯಾರೆ ಕ್ರೀಡೆಯನ್ನು ಆಯೋಜಿಸಲು. ಆಗಸ್ಟ್ 23ರಂದು ಬೆಳಗ್ಗೆ 7:30ರಿಂದ ಗುಡ್ಡಗಾಡು ಓಟನ ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಲಿ ಏರ್ಪಾಡಾಗುತ್ತು. ಭಾಗವಹಿಸುವ ಕ್ರೀಡಾಪಟುಗಳಿಗೆ ಯಾವುದೇ ರೀತಿಯ ಪ್ರವೇಶ ಶುಲ್ಕ ಇರುವುದಿಲ್ಲ. 14 ವರ್ಷದೊಳಗಿರುವ ಬಾಲಕ ಹಂಗೆ ಬಾಲಕಿಯರಿಗೆ 1 ಕಿಲೋಮೀಟರ್ ಓಟ ಮತ್ತೆ ಮುಕ್ತ ಸ್ಪರ್ಧೆ 5 ಕಿಲೋಮೀಟರ್ ಓಟ ನಡೆದಿದೆ. ಆಗಸ್ಟ್ 24ರಂದು ಬೆಳಗ್ಗೆ 10 ಗಂಟೆಯಿಂದ ಜನರಲ್ ತಿಮ್ಮಯ್ಯ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಹಂಗೆ ಈಜುಕೊಳ್ಳಲಿ ಕ್ರೀಡಾಕೂಟ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಇವರ ಕೂಡುಕೂಟಲಿ ಪರಿವರ್ತನೆನ ಹರಿಕಾರ. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸುರವರ 107ನೇ ಜನ್ಮ ದಿನಾಚರಣೆ ಆಗಸ್ಟ್ 20ರಿಂದ 22ರವರೆಗೆ ಕಾವೇರಿ ಕಲಾಕ್ಷೇತ್ರದಲ್ಲಿ ನಡೆದಿದೆ. ಆಗಸ್ಟ್ 20ರಂದು ಬೆಳಗ್ಗೆ 11 ಗಂಟೆಗೆ ಉದ್ಘಾಟನಾ ಸಮಾರಂಭ ನಡೆದಿದೆ. ಪ್ರಸಕ್ತ 2022-23ನೇ ಸಾಲಿಗೆ ರಾಜ್ಯದ ಅಲ್ಪಸಂಖ್ಯಾತರ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ, ಸಿಖ್ ಮತ್ತು ಪಾರ್ಸಿ ಸಮುದಾಯದ ಮೆಟ್ರಿಕ್, ಪೂರ್ವ ಮೆಟ್ರಿಕ್ ಮೇಲಿನ ಹಂಗೆ ಮೆರಿಟ್ ಕಮ್ ಮೀನ್ಸ್ ವಿದ್ಯಾರ್ಥಿಗಳಿಗೆ ಅರ್ಹ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಕರೆದಳು. ಈ ಯೋಜನೆಗಾಗಿ ಅರ್ಜಿ ಕೊಡಿಕೆ ಇಷ್ಟ ಇರುವ ವಿದ್ಯಾರ್ಥಿ ವೇತನದ ವೆಬ್ಸೈಟ್ http://scholarship.government.in ಲಿ ಅರ್ಜಿ ಹಾಕಕ್ಕೆ. ಹಂಗೆ ಅರ್ಜಿ ನವೀಕರಣಕ್ಕೆ ಅಕ್ಟೋಬರ್ 31 ಕಡೆಯ ದಿನ ಆಗುತ್ತು. 2021-22ನೇ ಸಾಲಿನ ಶೇಕಡ 24.10 ಯೋಜನೆಯಡಿ ನಗರಸಭಾ ವ್ಯಾಪ್ತಿಯಲ್ಲಿ ವಾಸಿಸುತ್ತಿರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಂದ ಬೇರೆ ಬೇರೆ ಸೌಲಭ್ಯ ಕೋರಿ ಅರ್ಜಿ ಕರೆದಳು. ಅರ್ಜಿ ಕೊಡುವ ಫಲಾನುಭವಿಗ ಸಮಾಜ ಕಲ್ಯಾಣ ಇಲಾಖೆಯಿಂದ ಸೌಲಭ್ಯ ಪಡೆಯದೇ ಇರುವ ಬಗ್ಗೆ ದೃಢೀಕರಣ ಪತ್ರನ ಹಂಗೆ ಅಗತ್ಯ ದಾಖಲಾತಿಗಳನ್ನ ಅರ್ಜಿಯೊಟ್ಟಿಗೆ ಸಲ್ಲಿಸಕ್ಕೆ ಅರ್ಜಿ ಕೊಡಿಕೆ ಆಗಸ್ಟ್ 30 ಕಡೆಯ ದಿನ ಆಗುತ್ತು. ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮದ ಹಿಂದುಳಿದ ವರ್ಗ ಮೂರರಲ್ಲಿ ನಮೂದಾಗಿರುವ ಸಮುದಾಯದ ಜನರ ಆರ್ಥಿಕ ಅಭಿವೃದ್ಧಿಗಾಗಿ 2022-23 ಸಾಲಿನಲ್ಲಿ ಸ್ವಯಂ ಉದ್ಯೋಗ ಸಾಲ ಯೋಜನೆ ನಿರುದ್ಯೋಗಿಗಳಿಗೆ ಟೂರಿಸ್ಟ್ ಟ್ಯಾಕ್ಸಿ ಮತ್ತು ಸರಕು ಸಾಗಾಣಿಕೆ ವಾಹನಗಳನ್ನ ತಕ್ಕಮ್ಮಕ್ಕೆ ಸಹಾಯ ಹಣನ ಗಂಗಾ ಕಲ್ಯಾಣ ವೈಯಕ್ತಿಕ ಸಾಮೂಹಿಕ ಯೋಜನೆಗಳಲ್ಲಿ ಸೌಲಭ್ಯಕ್ಕಾಗಿ ಅರ್ಜಿ ಕರೆದಳು. ಅರ್ಜಿ ಕೊಡಿಕೆ ಆಗಸ್ಟ್ 30ರವರೆಗೆ ಸಮಯನ ಮುಂದೂಡಿಯೊಳ್ಳುತ್ತ ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಮಹಾದೇವಿಯವರು ತಿಳಿಸಿದರು. ಕರ್ನಾಟಕ ಮಾರಾಟ ಸಮುದಾಯ ಅಭಿವೃದ್ಧಿ ನಿಗಮದ 2022-23 ಸಾಲಲ್ಲಿ ಸಹಾಜಿ ರಾಜೇ ಸಮೃದ್ಧಿ ಯೋಜನೆಯಲ್ಲಿ ಈಗಾಗಲೇ ಅರ್ಜಿ ಕರೆದಿದ್ದು ಅರ್ಜಿ ಕೊಡುಗೆ ಕಡೆ ದಿನ ಸೆಪ್ಟೆಂಬರ್ 5ರವರೆಗೆ ಮುಂದೂಡಿಯೊಳ್ಳುತ್ತಾ ಕರ್ನಾಟಕ ಮಾರಾಟ ಸಮುದಾಯಗಳ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಮಹಾದೇವಿಯವರು ತಿಳಿಸಿದರು. ವಿದ್ಯುತ್ ತೊಂದರೆಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಮಕ್ಕಂದೂರು ಪೆರಾಜೆ ನಿಟ್ಟೂರು ಗ್ರಾಮ ಪಂಚಾಯಿತಿ ಸಭಾಬಾಡಲಿ ಚಿಕ್ಕರೇಷ್ಮೆ ಹಾಡಿ ಗ್ರಾಮ ಪಂಚಾಯಿತಿ ಸಮುದಾಯ ಭವನ ಶಿರಂಗಾಲ ಹಾಲ್ನ ಡೈರಿ ಸಭಾಂಗಣ ನಾಕೂರು ಗ್ರಾಮ ಪಂಚಾಯಿತಿ ಸಮುದಾಯ ಭವನದಲ್ಲಿ ಮತ್ತೆ ಬಡಬನಹಳ್ಳಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಗಸ್ಟ್ 20ರಂದು ಬೆಳಗ್ಗೆ 11 ಗಂಟೆಗೆ ವಿದ್ಯುತ್ ಅದಾಲತ್ ನಡೆದಿದೆ. ಅದರಿಂದ ಸಾರ್ವಜನಿಕರು ವಿದ್ಯುತ್ ಗ್ರಾಹಕರು ಸಭೆಗೆ ಹಾಜರಾಗಿ ತಮ್ಮ ಅಹವಾಲುಗಳನ್ನು ಸಲ್ಲಿಸುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅನಿತಾಬಾಯಿಯವರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಭಾಗಮಂಡಲ ನಾಡು ಅಯ್ಯಂಗೇರಿ ಗ್ರಾಮದಲ್ಲಿರುವ ಶ್ರೀ ಕೃಷ್ಣ ಚಿನ್ನತಪ್ಪ ದೇವಸ್ಥಾನದಲ್ಲಿ ನಾಳೆ ಶುಕ್ರವಾರ ಬೆಳಿಗ್ಗೆ 6:30 ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗುವುದು. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ನಿಮಗೆ ಇಎಂಐ ಮೂಲಕ ಮೊಬೈಲ್ ಖರೀದಿಸಲು ಸಾಧ್ಯವಾಗುತ್ತಿಲ್ಲವೇ? ಸಿಬಿಲ್ ಸ್ಕೋರ್ ಕಡಿಮೆ ಇದೆಯೇ? ಲೋಕಲ್ ಐಡಿ ಪ್ರೂಫ್ ಇಲ್ಲವೇ? ಚಿಂತೆ ಬಿಡಿ, ಇದು ಯಾವುದು ಇಲ್ಲದೆ ಸ್ಯಾಮ್ಸಂಗ್ ಫೈನಾನ್ಸ್ ಮುಖಾಂತರ ನಿಮ್ಮ ನೆಚ್ಚಿನ ಮೊಬೈಲ್ ಅನ್ನು ಖರೀದಿಸಲು ಇಂದೇ ಬನ್ನಿ ವಿರಾಜಪೇಟೆಯ ಮೊಬೈಲ್ ಪಾರ್ಕ್ಗೆ. ಇದು ನಿಮ್ಮ ಊರಿನ ನಿಮ್ಮ ಅಂಗಡಿ. ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ. ಡೈಮಂಡ್ ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆ. ಶುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪೀನ್ಯಾ ಬೆಂಗಳೂರು ಇಲ್ಲಿ ಎಂಬಿಎ ಕೋರ್ಸ್ಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕ್ಕಾಟಿಗ. ಕಾಲ್ 9741-864856. ಜುಲೈ 31ರಂದು ನಿಧನರಾದ ಮಡಿಕೇರಿಯ ಅಮೆಮನೆ ಬಿ ದೇವಪ್ಪ ಅವರ ತಿಥಿ ಕರ್ಮಾಂತರ ಇದೇ 20ರಂದು ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿ ಮೇರಿನ ಗೌಡ ಸಮಾಜದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಅಮೆಮನೆ ಜಾನಕಿ, ಮಕ್ಕಳು ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. ಎಲ್ಲಾ ಕಡೆ ಫುಡ್ ಟೇಸ್ಟ್ ಮಾಡಾಯ್ತು, ಆದ್ರೆ ಹೋಟೆಲ್ ಗ್ರೀನ್ ಲ್ಯಾಂಡ್ ಫುಡ್ ಮುಂದೆ ಯಾವ್ದು ಇಲ್ಲ. ಗ್ರೀನ್ ಲ್ಯಾಂಡ್ ನ ಪತ್ತಲ್ ಅಂದ್ರೆ ಆಹಾ, ಬಾಯಲ್ಲಿ ನೀರ್ ಬರುತ್ತೆ. ಗಮಗಮಿಸುವ ಚಿಕನ್, ಮಟನ್, ಬಿರಿಯಾನಿ, ತಂದೂರಿ, ಎಲ್ಲಾ ರೀತಿಯ ಚೈನೀಸ್ ಫುಡ್ಗಳು, ಫಿಶ್ ಸ್ಪೆಷಲ್, ಎಲ್ಲದಕ್ಕೂ ಹೋಟೆಲ್ ಗ್ರೀನ್ ಲ್ಯಾಂಡ್, ಮಂಗಳೂರು ರೋಡ್, ಮಡಿಕೇರಿ. ಭಾರತೀಯ ಸೇನೆಯಲ್ಲಿ ಚಾಕ್ರಿ ಮಾಡಿಂಡುಳ್ಳ ಚೆಂಬೆಬೆಳ್ಳಿಯೂರು ಗ್ರಾಮತ್ರ ಚಂಬಂಡ ವಿನ್ನ ನಂಜಪ್ಪ ಅಯ್ಯಂಗ ಕರ್ತವ್ಯತ್ರ ಮೇಲೆ ಹೊರ ದೇಶ ರಕ್ಷಣೆ ಕಾಯ್ತು ವಿಶ್ವಸಂಸ್ಥೆ ಕೂಟ ದಿನಲ್ಲಿ ದಕ್ಷಿಣ ಆಫ್ರಿಕಾತ್ರ ಸೂಡನ್ಕ್ ಪ್ರಯಾಣ ಮಾಡಿತ್ತು. ಹಿಂಗಕ್ಕೆ ಆಯುಷ್ಯ ಆರೋಗ್ಯ ನೆಮ್ಮದಿ ಕೊಡ್ತಿತ್ತು. ಮಿಂಜತ ಬೌಸು ನಂದಾಡಂದು ಇಗ್ಗುತಪ್ಪ ಕಾವೇರಮ್ಮ ಗುರುಕರ್ನಂಡ ಬೋಡಿಯಂಡ್ ಶುಭಾಶಯ ಬಂದಿತ್ತು. ಮಾವೋ ಮಾವಿ ಕನ್ನಿಕಂಡ ಗಣೇಶ್ ಗಂಗಮ್ಮ ಅವ್ವಯ್ಯ ಮುತ್ತವ್ವ ಬಾವ ಸಂಪತ್ ದೇವಯ್ಯ ಕಾಲೂರು ಗ್ರಾಮ ಅಣ್ಣ ಕಲ್ಲೆಂಗಡ ಮಿರನ್ ಮೊಮ್ಮ ಅನಿತಾ ಮೋಮೋ ಆಯುಕ್ ಪೊನ್ನಣ್ಣ ನಾಪೋಕ್ಲು ಆಂಟಿ ಐಮುಡಿಯಂಡ ಭಾಗಿರತಿ ಮಡಿಕೇರಿ ಆಂಟಿ ಆಚೆಯಡ ಭೋಜಿ ದೇಚಮ್ಮ ಬಾವ ಸ್ಪಂದನ್ ಮುತ್ತಪ್ಪ ಮೊಮ್ಮ ಪ್ರಿಯಾ ಹೊದವಾಡ ಅವ್ವ ಚಂಬಂಡ ಅಕ್ಕಚ್ಚಿ ಮುತ್ತಪ್ಪ ಪೊಣ್ಣು ಪ್ರೀತು ಗಣೇಶ್ ಚೆಂಬೆಬೆಳಿಯೂರು. ನಾಪೋಕ್ಲುವಿನ ಬೇತೂ ರೋಡ್ನಲ್ಲಿ ಮನೆ ಮಾತಾಗಿರುವ ಹೋಮ್ ವರ್ಲ್ಡ್ ಇದೀಗ ನವೀಕರಣಗೊಂಡು ಕೊಡಗಿನಲ್ಲಿ ಅತಿದೊಡ್ಡ ಹೋಮ್ ಅಪ್ಲಯನ್ಸಸ್ ಅಂಡ್ ಫರ್ನಿಚರ್ ಮಳಿಗೆಯಾಗಿ ಅತಿ ಶೀಘ್ರದಲ್ಲಿ ಶುಭಾರಂಭಗೊಳ್ಳಲಿದೆ. ಉದ್ಘಾಟನಾ ಪ್ರಯುಕ್ತ ಹಲವು ಆಫರ್ಗಳು ನಿಮಗಾಗಿ. ನಮ್ಮೊಂದಿಗೆ ಸಹಕರಿಸಿದ ಸರ್ವ ಗ್ರಾಹಕರಿಗೂ ಕೃತಜ್ಞತೆ ಸಲ್ಲಿಸುವುದರೊಂದಿಗೆ ಇನ್ನು ಮುಂದೆಯೂ ತಮ್ಮ ಸಹಕಾರವನ್ನು ಕೋರುತ್ತಿದ್ದೇವೆ. ಕೇಳುಗರೆ, ನಾಳೆ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಆತ್ಮನಿರ್ಭರ ಭಾರತ ಈ ಕುರಿತು ಕಲಬುರಗಿಯ ಮಹಿಳಾ ಪತಂಜಲಿ ಯೋಗ ಸಮಿತಿಯ ಯಶಸ್ವಿ ಸ್ವಉದ್ಯೋಗಿಗಳ ಜೊತೆ ಸಂವಾದವನ್ನು ಕೇಳಲಿದ್ದೀರಿ. ನಾಳೆ ಮಧ್ಯಾಹ್ನ 12:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಸಮುದಾಯದ ಆರೋಗ್ಯ, ಶಿಕ್ಷಣ ಮತ್ತು ಮಾನವೀಯತೆ ಈ ಕುರಿತು ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ಜಿಎಂ ವೆಂಕಟೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ನಾಳೆ ಸಂಜೆ 4:30 ಕಾಯಕ ಕಲ್ಯಾಣ ಸ್ವಂತ ಉದ್ಯೋಗ ಕುರಿತ ಮಾಲಿಕೆ. ನಾಳೆ ಸಂಜೆ 5:00 ಮಹಿಳಾ ಲೋಕ ದೇವಕಿ ನಂದನ ಬಹುರೂಪಿ ಕೃಷ್ಣ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಕೊಡಗು ಜಿಲ್ಲಾ ಮಹಿಳಾ ಬರಹಗಾರರ ಒಕ್ಕೂಟದ ಸದಸ್ಯರಿಂದ ವಿಶೇಷ ಸಂಗೀತ ರೂಪಕ ರಚನೆ ಮೊನ್ನಂಡ ಶೋಭಾ ಸುಬ್ಬಯ್ಯ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್ ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಉದಯನೃಳ ಕಾಳಿಮಡ ಮಮತಾಜಿನ. ಮುಖ್ಯಪಟ್ಟ ಸುದ್ದಿ. ಜಿಲ್ಲಾಡಳಿತದಿಂದ ಸದ್ಭಾವನಾ ದಿನಾಚರಣೆ, ರಾಷ್ಟೀಯ ಕ್ರೀಡಾ ದಿನಾಚರಣೆರ ಮಾರಿಪತ್ ಕಳಿಕೋಟ. ಸುದ್ದಿರ ವಿವರ. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲು ಇಂದು ನಡೆದ ಸದ್ಭಾವನಾ ದಿನತರ ಮಾರಿಪತ್ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಅವು ಪ್ರತಿಜ್ಞಾವಿಧಿ ಬೋಧನೆ ಮಾಡಿತು. ತಕ್ಕ ಪರಂದತ್ ಎಲ್ಲಾ ಧರ್ಮ ಭಾಷೆ ಪಿಂಜ ಜನರಲ್ಲಿ ಸೌಹಾರ್ದತೆ ಪಿಂಜ ಎಲ್ಲಡಲ್ಲಿಯೂ ನಲ್ಲರಿಕೆ ಮಾಡುವಕ್ಕೆ ಹಿಂಸಾಚಾರತನ ತಡಪದ ಪಿಂಜ ಬುಡುವುದು ಸದ್ಭಾವನಾ ದಿನತರ ಉದ್ದೇಶ ಅಂದು ಅಣ್ಣಚಿ. ನಂಗಡಲ್ಲಿ ಉಳ್ಳ ಭೇದ ಭಾವತನ ದೂರ ಮಾಡಿತು. ಹಿಂಸಾಚಾರಕ್ಕೆ ಅವಕಾಶ ಕೊಡಕತನಕ್ಕೆ ಸಂವಿಧಾನಾತ್ಮಕ ಕ್ರಮತರ ಪರಿಹಾರ ಮಾಡುವ ಅಂದು ಪ್ರತಿಜ್ಞೆ ಮಾಡಿತು. ಪ್ರತಿಜ್ಞಾವಿಧಿನ ಬೋಧನೆ ಮಾಡಿಚಿ. ಈ ತಿಂಗಳ 20 ರಾಷ್ಟೀಯ ಕ್ರೀಡಾ ದಿನತರ ಮಾರಿಪತ್ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆರ ಆದನೆಲ್ಲು ಈ ತಿಂಗಳ 23 ಪಿಂಜ 24 ಬೋರೆ ಬೋರೆ ಕಳಿಕೂಟತನ ಏರ್ಪಾಡು ಮಾಡಿತು. 23 ಗುಡ್ಡಗಾಡು ಓಟತನ ಮಡಿಕೇರಿರ ಜನರಲ್ ತಿಮ್ಮಯ್ಯ ಕಳಿಪರಂಬಲು ಇಂಜ ಓಡುವನಕ್ಕೆ ಏರ್ಪಾಡು ಮಾಡಿತು. ಕೂಡಿಯಾಡುವ ಕಳಿಕಾರಕ್ಕೂ ಏದೇವರು ಶುಲ್ಕ ಇಲ್ಲ. 14 ಬಯತರ ಆಮಕ್ಕ ಪೊಮ್ಮಕ್ಕೂ 1 ಕಿಲೋಮೀಟರ್ ಪಿಂಜ, ಆನಾಳ ಪಿಂಜ ಪೊಂಗಕ್ಕೆ ಮುಕ್ತ ಪೈಪೋಟಿ 5 ಕಿಲೋಮೀಟರ್ ಓಟ ನಡಪದುಂಡು. ಪಿಂಜ 24 ಪೊಲಾಕ 10 ಮಡಿಕೇರಿರ ಜನರಲ್ ತಿಮ್ಮಯ್ಯ ಜಿಲ್ಲಾ ಒಳಾಂಗಣ ಕಳಿಪರಂಬಲು ಒಳಾಂಗಣ ಕಳಿಕೂಟ ನಡಪ. ಜಿಲ್ಲೆರ ಕಳಿಕಾರ ಏರ ಕಣಕಲು ಕೂಡಿಯಾಡುವನಕ್ಕೆ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆರ ಸಹಾಯಕ ನಿರ್ದೇಶಕ ಜಿಎಸ್ ಗುರುಸ್ವಾಮಿ ಕಟ್ಟಂಡಿತು. ದಂಡ ಇರ್ತ ಇರುವ ದಂಡ 23 ಸಾಲರ ಕೇಂದ್ರ ಸರ್ಕಾರ ಕೊಡಪ ನಾರಿ ಶಕ್ತಿ ಪುರಸ್ಕಾರ ಪ್ರಶಸ್ತಿಗೆ ಜಿಲ್ಲೆರ ಪೊಮ್ಮಕ್ಕಡ ಅಭಿವೃದ್ಧಿ ಕ್ಷೇತ್ರದ ಸಾಧನೆ ಮಾಡಿತುಳ್ಳ ಅರ್ಹ ವ್ಯಕ್ತಿಯಡಲಿಂಜ ಪಿಂಜ ಸಂಸ್ಥೆಲಿಂಜ ಅರ್ಜಿಗಾಕಿತು. ಈ ಪ್ರಶಸ್ತಿಗೆ ಅರ್ಜಿಯಿಡೋಕೆ ಇರಾದೆ ಉಳ್ಳವು ದಂಡ ಎತ್ತ ಇರುವ ದಂಡ ಅಕ್ಟೋಬರ್ 31 ಒಳಲು ಅರ್ಜಿಯಿಡಲು ಒಂದು ಮಹಿಳಾ ಪಿಂಜ ಪೊಮ್ಮಕ್ಕಡ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಮಂಜುನಾಥ್ ಅವು ಅರಿಚಿಟ್ಟಿತು. ಜಿಲ್ಲಾಧಿಕಾರಿ ಅವರ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಇದೇ ಇರುವುದಂಗ ಪಲಾಕ 10 ವಿರಾಜಪೇಟೆ ಹೋಬಳಿರ ಬಿಟ್ಟಂಗಾಲ ಗ್ರಾಮತ್ತಿರ ಕೊಡಗು ಹೆಗ್ಗಡೆ ಸಮಾಜತರ ಸಭಾಬಾಡಲು ನಡಪಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ಅರಿಚಿಟ್ಟಿತು. ಅನ್ನನೆ ಅಂದು ಪಲಾಕ 10 ಮಡಿಕೇರಿ ತಹಶೀಲ್ದಾರ್ ಪಿಂಜ ಇಲಾಖೆರ ತಾಲೂಕು ಮಟ್ಟತರ ಅಧಿಕಾರಿಯ ಹಾಕತೂರು ಗ್ರಾಮತರ ಸರ್ಕಾರಿ ಹೈಯರ್ ಪ್ರೈಮರಿ ಸ್ಕೂಲ್ರ ಕುವೆಂಪು ಸಭಾಬಾಡಲು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡೆಸುವ ಅಂದು ತಹಶೀಲ್ದಾರ್ ಅರಿಚಿಟ್ಟಿತು. ಕೊಡಗು ಪತ್ರಕರ್ತಂಗಡ ಸಂಘ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ಇಂಗಡ ಕೂಡುಕೂಟತು ವಿಶ್ವ ಛಾಯಾಗ್ರಾಹಕಂಗಡ ದಿನ ನಾಳೆ ಪಲಾಕ 10 ಮಡಿಕೇರಿರ ಪತ್ರಿಕಾ ಭವನತ್ತೆ ನಡಪ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ರ ಆದನೆಲ್ ವಿಜ್ಞಾನ ಪಿಂಜ ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಪಿಂಜ ಶಾಲಾ ಶಿಕ್ಷಣ ಪಿಂಜ ಸಾಕ್ಷರತಾ ಇಲಾಖೆ ಆದನೆಲ್ ಹೈಸ್ಕೂಲ್ ವಿದ್ಯಾರ್ಥಿಯಕ್ಕೆ ಇದೇ ಇರುವುದಂಗ ಪಲಾಕ 10 ಗಂಟೆಕ್ ಮಡಿಕೇರಿರ ಸರ್ಕಾರಿ ಜೂನಿಯರ್ ಕಾಲೇಜರ ಹೈಸ್ಕೂಲ್ ವಿಭಾಗತರ ಸಭಾ ಬಾಡೆಲ್ ಸರ್ ಸಿ